ರೋಗ ಕಂಡು ಬಂದಂತಹ ಪ್ರಾಥಮಿಕ ಹಂತಗಳಲ್ಲಿ ಈ ಒಂದು ಚುಕ್ಕೆಗಳ ಬಾಧೆ, ಈ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಎಲೆಗಳನ್ನ ತೆಗೆದು ಬಿಟ್ಟು ಸುಟ್ಟು ಹಾಕೋದ್ರ ಮುಖಾಂತರ ಕೂಡ ಈ ಒಂದು ರೋಗವನ್ನ ಪ್ರಾಥಮಿಕ ಹಂತದಲ್ಲೂ ಕೂಡ ನಾವು ನಿರ್ವಹಣೆಯನ್ನ ಮಾಡಬಹುದು. ಈ ಮೂಲಕ ನಾನು ಕೇಳುಗಾರ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಬಾಳೆಯಲ್ಲಿ ನಾವು ಈ ಒಂದು ರೋಗದ ಹತೋಟಿಗೆ ಸಮಗ್ರವಾಗಿ ಮಾಡಬೇಕು ಅಂದ್ರೆ ನಾನು ಹೇಳಿರಂತೆ ಕೆಲವೊಂದು ಶಿಲೀಂಧ್ರನಾಶಕಗಳನ್ನ ಯೂಸ್ ಮಾಡ್ರಿ. ಅದ್ರ ಜೊತೆಗೆ ಬನಾನಾ ಸ್ಪೆಷಲ್ ಅನ್ನ 6 ತಿಂಗಳಾದ ನಂತರ ಪ್ರತಿ ತಿಂಗಳಿಗೊಮ್ಮೆ 5 ಗ್ರಾಂ ಪರ್ ಲೀಟರ್ ಹಂಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನ ಪಡೆಯಬಹುದು ಎಂದು ತಿಳಿಸ್ತಾ, ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ದರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9888602233. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUC ವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಇನ್ನು ಮುಂದೆ ಕೇಳಿ ದೇಶೀಯ ತಳಿ ಹಸು ಸಾಕಾಣಿಕೆಯ ಅನುಭವಗಳ ಕುರಿತು ದಾವಣಗೆರೆಯ ಪ್ರಗತಿಪರ ಕೃಷಿಕ ಎಂ ರಕ್ಷಿತ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆಯ ಒಬ್ಬ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಲಾಭದಾಯಕವಾಗಿ ಈ ಒಂದು ಹೈನುಗಾರಿಕೆಯನ್ನ ಮಾಡಿಕೊಂಡು ಯಾವ ರೀತಿ ಅದರಲ್ಲಿ ಲಾಭ ಕಂಡುಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಎಂ ರಕ್ಷಿತ್ ಅವರು. ಬನ್ನಿ, ಅವರ ಒಂದು ಹೈನುಗಾರಿಕೆಯ ಅನುಭವಗಳನ್ನ ಯಾವ ರೀತಿ ಹಂಚಿಕೊಳ್ಳುತ್ತಾರೆ ಅನ್ನುವಂತ ಮಾತುಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಕ್ಷಿತ್ ಅವರೇ. ನಮಸ್ತೆ ರಕ್ಷಿತ್ ಅವರೇ. ಹೇಳಿ, ನೀವು ಈ ಒಂದು ಹೈನುಗಾರಿಕೆ ಅನ್ನುವಂತ ಒಂದು ಡೈರಿ ಫಾರಂ ಅನ್ನ ಎಷ್ಟು ವರ್ಷಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದು ನಾವು ಆಕ್ಚುಲಿ ಬಂದ್ಬಿಟ್ಟು ಕೊರೋನಾಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ವಿ, ಅಂದ್ರೆ 2020 ಇಸವಿಯಲ್ಲಿ. ನಾವು ಈಗ ಪರ್ಟಿಕ್ಯುಲರ್ ಆಗಿ A2 ಮಿಲ್ಕ್ ಅಂತ ಅಂದ್ಬಿಟ್ಟು ಅದನ್ನ ಅಷ್ಟನ್ನೇ ನಾವು ಡೈರಿ ಯೂನಿಟ್ ಆಗಿ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಈಗ ನಮ್ಮ ಮಾಮೂಲಿ ತಳಿಗಳು ಎಲ್ಲ HF, ಜರ್ಸಿ, ಕ್ರಾಸ್ ಬ್ರೀಡ್ಸ್ ಏನಿದೆ ಆ ಹಸುಗಳ ಹಾಲುಗಳನ್ನೆಲ್ಲ A1 ಕೆಟಗರಿಗೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಇಲ್ಲೇ ಬೆಳೆದಿರುವಂತಹ ಹಸುಗಳಿಗೆಲ್ಲ A2 ದೇಶೀಯ ತಳಿಗಳು ಅಂತ ಏನಂತಾರೆ. ಅದರಿಂದ ಹಾಲು ಉತ್ಪನ್ನ ಆಗೋದನ್ನೆಲ್ಲ A2 ಅಂತ ಅಂತೀವಿ ನಾವು. ನಾವು ಕೇವಲ A2 ಮಿಲ್ಕ್ ಅನ್ನು ಒಂದೇ ಪ್ರಾಮುಖ್ಯತೆಯಾಗಿ ಪಡ್ಕೊಂಡು ಅದನ್ನ ಅಷ್ಟೇನೆ ಮಾಡ್ತಾ ಇದೀವಿ. ಈಗ A1 ಹಸುವಿನ ಹಾಲನ್ನ ಈಗೆಲ್ಲ ನಮ್ಮ ಡೈರಿಯವರು ಅಂತವರೆಲ್ಲ ಸಪ್ಲೈ ಮಾಡ್ತಾರೆ. ಈಗ ನಾವು ಪರ್ಟಿಕ್ಯುಲರ್ ಆಗಿ A2 ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ A2 ಡೈರಿ ಫಾರಂ ಅನ್ನ ಅಷ್ಟೇ ಸ್ಟಾರ್ಟ್ ಮಾಡಿದೀವಿ. ನಮ್ಮಲ್ಲಿ ಬಂದ್ಬಿಟ್ಟು ಗಿರ್ ಮತ್ತೆ ಸಾಯಿವಾಲ್ ತಳಿಗಳು ಇದಾವೆ. ಇವೆಲ್ಲ ಬಂದ್ಬಿಟ್ಟು ನೇಟಿವ್ ಬಂದು ನಾರ್ತ್ ಇಂಡಿಯಾ ಅಂದ್ರೆ ಆ ಕಡೆ ಉತ್ತರ ಭಾರತದ ತಳಿಗಳು. ನಾವು ಈಗ ಅದರಲ್ಲಿ ಹೆಚ್ಚಾಗಿ ಸಾಯಿವಾಲ ತಳಿಗಳನ್ನಷ್ಟೇ ನಮ್ಮಲ್ಲಿ ಇಟ್ಕೊಂಡಿದೀವಿ. ಇದು ಸಾಯಿವಾಲ್ ಅಂತ ಬಂದ್ಬಿಟ್ಟು ಇದು ಪಂಜಾಬ್ ರೀಜನ್ ಇದು. ಪಂಜಾಬ್ ರೀಜನ್ ಅಂದ್ರೆ ಇದ್ರಲ್ಲಿ ಮತ್ತೆ ದೇಶ ಅಂದ್ರೆ ನಮ್ಮ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಸಾಯಿವಾಲ್ ಪ್ರಾವಿನ್ಸ್ ಅಂತ ಬರುತ್ತೆ ಪಂಜಾಬ್ ರೀಜನ್ ಅಲ್ಲಿ. ಆ ಪ್ರಾವಿನ್ಸಿನ ತಳಿಗಳು ಇವೆಲ್ಲ ಗುಜರಾತಿನ ಗಿರ್ ರಿಸರ್ವ್ ಫಾರೆಸ್ಟ್ ಇಂದ ಹೇಗೆ ತಳಿಗಳು ಅಂತಾರೆ, ಇದು ನಮ್ ಸಾಯಿವಾಲ್ ಅಂತ ಬಂದ್ಬಿಟ್ಟು ಅದು ಪ್ರಾವಿನ್ಸ್ ಹೆಸರು. ಅಲ್ಲಿಂದ ತಳಿಗಳನ್ನೆಲ್ಲ ಸಾಯಿವಾಲ್ ತಳಿಗಳು ಅಂತ ಅಂದಳು. ನಿಮಗೆ ಗೊತ್ತಿರಬಹುದು ಕರ್ನಾಟಕದಲ್ಲಿ ದಕ್ಷಿಣ ಭಾರತದ ತಳಿಗಳು ಆಗಿರ್ಬೋದು, ಅವುಗಳಲ್ಲಿ ಅಮೃತ್ ಮಹಲ್ ಬರುತ್ತೆ, ಹಳ್ಳಿಕಾರ್ ಬರುತ್ತೆ, ಮಲ್ನಾಡ್ ಗಿಡ್ಡ ಬರುತ್ತೆ, ಕಿಲಾರಿ ಬರುತ್ತೆ, ಕೃಷ್ಣ ಮತ್ತು ಜವಾರಿ ಹಸುಗಳು ಅಂತೆಲ್ಲ ಬರುತ್ತೆ. ಇವೆಲ್ಲ ಏನು ನಮ್ಮ ಈ ಕಡೆ ಕರ್ನಾಟಕದ ದೇಶೀಯ ತಳಿಗಳು. ಸಾಯಿವಾಲ್ ಹಸುಗಳನ್ನ ಯಾಕೆ ನಾವುಗಳು ಪ್ರಿಫರ್ ಮಾಡಿದ್ವಿ ಅಂತಂದ್ರೆ, ನಾವು ಈಗ ಕಮರ್ಷಿಯಲ್ ಬೇಸಿಸ್ ಆಗಿ ನಾವು ಡೈರಿಗಳು ಉತ್ಪನ್ನ ಮಾಡಿದ್ರೆ ನಮ್ಮ ಈ ಕಡೆ ಏನು ದಕ್ಷಿಣ ಭಾರತದ ತಳಿಗಳು ಏನಿರ್ತವೆ ಅವುಗಳೆಲ್ಲ ಹಾಲು ಪ್ರೊಡಕ್ಷನ್ ಅಂದ್ರೆ ಏನು ಈಲ್ಡಿಂಗ್ ಅಂತ ಅಂತೀವಿ, ಹಾಲು ಕರೆಯೋದೆಲ್ಲ ಕಡಿಮೆ. ಅವು ಏನು ನಿಮಗೆ ಒಂದು ಟೈಮಿಗೆ ಒಂದು 1.5 ಲೀಟರ್, 2 ಲೀಟರ್ ಅದು ಆಗುತ್ತೆ. ಇದು ಏನು ಈಗ ಸರ್ವೇ ಸಾಮಾನ್ಯ ನಮ್ಮ ಮನೆಗಳಿಗೆ ಅಲ್ಲಿಗೆ ಯೂಸ್ ಆಗಕ್ಕಾಗತ್ತೆ. ಈಗ ಕಮರ್ಷಿಯಲ್ ಬೇಸಿಸ್ ಆಗಿ ನಾವು ಮಾಡ್ತೀವಿ ಅಂತ ಅಂದ್ರೆ ಏನು ನಮಗೆ ಮೇನ್ ಪಾಯಿಂಟ್ ಈಲ್ಡಿಂಗ್ ಹೆಚ್ಚಿಗೆ ಇರಬೇಕು, ಅಂದ್ರೆ ಹಾಲು ಉತ್ಪಾದನೆ ಹೆಚ್ಚಿಗೆ ಇರಬೇಕು. ಈ ಹಾಲು ಉತ್ಪಾದನೆ ಹೆಚ್ಚಿಗೆ ಯಾವ್ದ್ರಲ್ಲಿ ಬರುತ್ತೆ ಅಂತ ಅಂದ್ರೆ ನಮ್ಮ ದಕ್ಷಿಣ ಭಾರತ ತಳಿಗಳು, ಅಂದ್ರೆ ಆ ಕಡೆ ನಾರ್ತ್ ಇಂಡಿಯಾ ರೀಜನ್ ತಳಿಗಳು. ಅದಕ್ಕೋಸ್ಕರ ಇದ್ರಲ್ಲಿ ಮತ್ತೆ ಸಾಯಿವಾಲ್ ಏನು ಅಂತ ಅಂದ್ರೆ ಗಿರ್ ಕಂಪಾರೇಟಿವ್ ಮತ್ತೆ ಬೇರೆ ಎಲ್ಲ ದೇಶೀಯ ಹಸುಗಳು ಕಂಪಾರೇಟಿವ್ಲಿ ಇದರಲ್ಲಿ ಒಂದ್ ಸ್ವಲ್ಪ ಮಿಲ್ಕ್ ಈಲ್ಡಿಂಗ್ ಹೆಚ್ಚಿಗೆ ಇರುತ್ತೆ. ಆಮೇಲೆ ಕ್ವಾಲಿಟಿ ಆಫ್ ದ ಮಿಲ್ಕ್, ಅದು ಕೂಡ ಭಾರಿ ಚೆನ್ನಾಗಿರುತ್ತೆ. ಇದರಿಂದ ನಾವು ಉತ್ಪನ್ನ ಮಾಡೋ ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಅದು ಕೂಡ ಟೇಸ್ಟ್ ಆಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ಬಹಳ ಒಳ್ಳೆಕರ. ಅದಕ್ಕೋಸ್ಕರ ಈಗ ನಾವು ಈ ಪರ್ಟಿಕ್ಯುಲರ್ ಆಗಿ ಎಲ್ಲ ನಾವು ಸ್ಟಾರ್ಟಿಂಗ್ ಎಲ್ಲ ನೋಡಿದ್ವಿ, ಬರೀ A1 ಅಂತ ಅಂದ್ಬಿಟ್ಟು. ನಮಗೂ ಕೂಡ ಈ A2 ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್. ಒಬ್ರು ರೈತರು ಕೃಷಿಕರು ಮಾಡಿರೋದನ್ನ ನಾವು ಡೈರಿ ವಿಸಿಟ್ ಮಾಡಿದ್ವಿ ಅವಾಗ. ನಾವು ಅದರಿಂದ ನೋಡಿ ಪ್ರೇರಿತರಾಗಿ ಯಾಕೆ ನಾವು ಇದು ಮಾಡಬಾರ್ದು ಅಂತ ಅಂದು ಈ ಪರ್ಟಿಕ್ಯುಲರ್ ಆಗಿ A2 ಅಂತಾನೆ ಕಾನ್ಸೆಪ್ಟ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಈಗ 2020 ಅಂದ್ರೆ ಕೊರೋನಾಗಿಂತ ಮುಂಚೆ, ಮಾರ್ಚಿಂದ ಕೊರೋನಾ ಎಲ್ಲ ಲಾಕ್ಡೌನ್ ಆಯಿತು. ನಾವು ಸ್ಟಾರ್ಟ್ ಮಾಡಿದ್ದು January 2020 ಸ್ಟಾರ್ಟ್ ಮಾಡಿದ್ವಿ ಡೈರಿನ. ತಳಿಗಳನ್ನೆಲ್ಲ ತಂದಿದ್ದು ನಮ್ಮ ವೈದ್ಯರೊಬ್ರು ಇದ್ರು, ಪಶುವೈದ್ಯರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಪಂಜಾಬ್ ಮತ್ತೆ ಹರಿಯಾಣ ರೀಜನ್ ಅಲ್ಲಿ ಒಂದು 2-3 ದಿನ ಅಲ್ಲೇ ತಂಗ್ಕೊಂಡಿದ್ದು. ಅಲ್ಲಿ ಎಲ್ಲ ಹಸುಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿಂದ ಮೊದಲು 7 ಹಸುಗಳನ್ನ ತಗೊಂಬಂದ್ವಿ. ಅಂದ್ರೆ 1-2 ತಿಂಗಳಿಗೆ ಕರು ಹಾಕುವಂತವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತಗೊಂಬಂದ್ವಿ ಸ್ಟಾರ್ಟಿಂಗ್. ದಾವಣಗೆರೆ ಸಮೀಪದ ಇಲ್ಲಿ ಜರೆಕಟ್ಟೆ ಅಂತ ಅಂದ್ಬಿಟ್ಟು ಒಂದು ಊರು ಬರುತ್ತೆ, ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಿ ನಾವು. ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ತಂದಾಗ 7 ಹಸುಗಳಿದ್ವು. ಅವುಗಳಿಗೆಲ್ಲ ನಾವು ಅದೇ ಫೀಡಿಂಗ್ ಸಿಸ್ಟಮ್ ಅಂತ ಬಂದ್ಬಿಟ್ಟು ಈಗ ಹಸಿಮೇವುಗಳನ್ನೆಲ್ಲ ಬೆಳ್ಕೊಳೋದಕ್ಕೆ ಅಲ್ಲೇನೆ ಎಲ್ಲ ಇದು ಮಾಡ್ಕೊಂಡಿದ್ವಿ, ಎಲ್ಲ ಜಾಗಗಳನ್ನೆಲ್ಲ ತಗೊಂಡಿದ್ವಿ. 15-20 ಹಸುಗಳು ಇರುವಂತದ್ದು ಒಂದು ಶೆಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಸ್ಟಾರ್ಟಿಂಗ್ ಇದನ್ನ ಮಾಡ್ಕೊಂಡಿದ್ವಿ. ಸ್ಟಾರ್ಟಿಂಗ್ ನಾವು ತಂದು ನಮ್ಮ ಈ ಕಡೆ ಸೈಡ್ ವೆದರ್ ಕಂಡೀಷನ್ ಗೆ ಎಲ್ಲ ಸೆಟ್ ಆಗೋದಕ್ಕೆ ಒಂದು 2-3 ಮಂತ್ಸ್ ಒಂದ್ ಸ್ವಲ್ಪ ಇದಾಯ್ತು ಅಷ್ಟೇ. ನಮ್ಮ ವಾತಾವರಣಕ್ಕೆಲ್ಲ ಸೆಟ್ ಆಗಾದ್ಮೇಲೆ ನೆಕ್ಸ್ಟ್ ಎಲ್ಲ ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗೇ ಇತ್ತು ನಮ್ದು. ಈಗ ಕೊರೋನಾ ಇದಾದಾಗಿಂದ ಅವಾಗ ಒಂದೇ ಸರಿ ಎಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಹಾಲು ಏನು ಉತ್ಪತ್ತಿ ಆಗ್ತಿತ್ತು, ಒಂದು ಮಿಲ್ಕ್ ಮ್ಯಾನ್ ಬಂದ್ಬಿಟ್ಟು ಎಲ್ಲ ಇಲ್ಲಿ ಒಂದು ರೆಸಿಡೆನ್ಶಿಯಲ್ ಸ್ಕೂಲಿಗೆ ಕಳಿಸ್ತಾ ಇದ್ವಿ, ಅವರೇ ಎಲ್ಲ ಬಂದ್ಬಿಟ್ಟು ಎಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗ್ಬಿಡೋರು. ಅವಾಗ ಸ್ಕೂಲ್ಗಳೆಲ್ಲ ಲಾಕ್ಡೌನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಾವೇ ಮತ್ತೆ ಪ್ರೈವೇಟ್ ಆಗಿ ಇಲ್ಲೇ ದಾವಣಗೆರೆ ನಗರದಲ್ಲಿ ಎಲ್ಲ ಹೋಮ್ ಡೆಲಿವರಿ ಮಾಡಿಸ್ತಾ ಇದೀವಿ ಇವಾಗೆಲ್ಲ ಹಾಲುಗಳನ್ನೆಲ್ಲ. ಹಾಗೆ ರಾ ಮಿಲ್ಕ್ ಅಂದ್ರೆ ಕರೆದಿರೋದನ್ನೇ ಡೈರೆಕ್ಟ್ ಆಗಿ ಪ್ಯಾಕ್ ಮಾಡಿಬಿಟ್ಟು ಡೈರಿಲೇ ಪ್ಯಾಕ್ ಆಗುತ್ತೆ ಅದು ಕೂಡ. ಅದನ್ನ ಮತ್ತೆ ನಮ್ಮ ಕಸ್ಟಮರ್ಗಳು ಮನೆಗಳಿಗೆ ಎಲ್ಲ ಡೈರೆಕ್ಟ್ ಆಗಿ ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತು ಬೆಳಿಗ್ಗೆ ಕರೆದಿರೋ ಹಾಲು ಬೆಳಿಗ್ಗೆ ಡೆಲಿವರಿ ಮಾಡಿಸ್ತೀವಿ, ಸಂಜೆ ಕರೆದಿರೋ ಹಾಲು ಸಂಜೆ ಕೂಡ ಡೆಲಿವರಿ ಮಾಡಿಸ್ತಾ ಇದೀವಿ. ರೇಟ್ ಕೊಡ್ತಾ ಇರೋದು ₹75 ಲೀಟರ್ ಆಗಿ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಎಲ್ಲ. ರೇಟ್ ಯಾಕೆ ಹೆಚ್ಚಿಗೆ ಅಂತ ಅಂದ್ರೆ ಇದು ಏನು HF ಜರ್ಸಿ ಹಸುಗಳು ನೀವು ನೋಡಿರ್ಬೋದು, ಒಂದೊಂದು ಟೈಮಿಗೆ ಅವುಗೆ ಹೈ ಈಲ್ಡಿಂಗ್ ಇರುತ್ತೆ. ಆದ್ರೆ ನೀವು ಅದು ಹಾಲು ನೋಡಿರ್ಬೋದು, ಅದರಲ್ಲಿ ಈ ಪ್ರೋಟೀನ್ ಅಂಶ ಇರ್ಬೋದು, ಆಮೇಲೆ ಫ್ಯಾಟ್ ಇರ್ಬೋದು, ಆಮೇಲೆ ವಿಟಮಿನ್ಸ್ ಇರ್ಬೋದು, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ದ್ರಲ್ಲೆಲ್ಲ ಅದಕ್ಕೂ ಒಂದು 20-30% ಅಷ್ಟು ಅಧಿಕ ಬೆನಿಫಿಟ್ಸ್ ಇದೆ ನಮ್ಮ A2 ಮಿಲ್ಕ್ ಅಲ್ಲಿ ಬಂದ್ಬಿಟ್ಟು. ಆಮೇಲೆ ನಮ್ಮ ಹಸುಗಳದ್ದು ಎಲ್ಲ ಹಾಲು ಉತ್ಪನ್ನ ಬಂದ್ಬಿಟ್ಟು ಒಂದ್ ಸ್ವಲ್ಪ ಕಡಿಮೆ, ಅಂದ್ರೆ ದೇಶಿ ಇದರಲ್ಲಿ ಹೆಚ್ಚಿಗೆ ಆಗುದು. ಆದ್ರೆ ಈ HF ಜರ್ಸಿಗೆಲ್ಲ ಕಂಪೇರ್ ಮಾಡಿದ್ರೆ ಎಲ್ಲ ನಮ್ದು ಒಂದ್ ಸ್ವಲ್ಪ ಕಡಿಮೆ ಹಾಲು. ಈಗ ನೀವ್ ಹೇಳಿದ್ರ ಪಂಜಾಬ್ ಕಡೆ ಹೋಗಿ ನಾವು ಈ ಒಂದು ಸಾಯಿವಾಲ ತಳಿಯನ್ನ 7 ಹಸುಗಳನ್ನ ತಂದು ಸಾಕಾಣಿಕೆ ಮಾಡಿದೆ ಅಂತ ಹೇಳಿದ್ರ, ಏಕೆ ಅಷ್ಟೊಂದು ಹಸುಗಳನ್ನ ಸಾಯಿವಾಲನೇ ತಂದು ಯಾಕೆ ಸಾಕಾಣಿಕೆ ಮಾಡ್ಬೇಕು ಅನಿಸ್ತು? ಅದರಲ್ಲೇ ಬೇರೆ ಬೇರೆ ದೇಶೀಯ ತಳಿಗಳ ಹಸುಗಳನ್ನ ಅಂದ್ರೆ ಮಿಶ್ರವಾಗಿ ಸಾಕಾಣಿಕೆ ಮಾಡಬಹುದಾಯ್ತಲ್ಲ, ಇನ್ನೂ ಹೆಚ್ಚು ಲಾಭ ಕಾಣಬಹುದಾಯ್ತು ಅಂತ ಅನಿಸ್ಲಲ್ವಾ ನಿಮಗೆ? ಮಾಡಬಹುದಿತ್ತು, ಅದು ಕೂಡ ನಮಗೂ ಫಸ್ಟ್ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಅಲ್ಲಿ ಹಾಗೇನೆ ಅನ್ಕೊಂಡಿದ್ವಿ. ಒಂದೆರಡು HF, ಒಂದೆರಡು ಕ್ರಾಸ್ ಬ್ರೀಡ್, ಎಮ್ಮೆಗಳು, ಆಮೇಲೆ ನೆಕ್ಸ್ಟ್ ಹಸುಗಳು, ಆ ರೀತಿನೇ ಮಾಡಬೇಕು ಅಂತ ಇತ್ತು. ಆದ್ರೆ ಈಗ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಈಗ ಮಾರ್ಕೆಟ್ ಬೇಸ್ ಸೆಟ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಈಗ ನಾವು ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ಬೇಕು ಅಂತಂದ್ರೆ, ನಾನು ಹೇಳಿದಾಗೆ ಈಗ ಹಾಲು ನಾವು ಕೊಡ್ತಿರೋದು ₹75 ಲೀಟರ್ ಹಾಲು. ಈಗ ನಾವು ಅದನ್ನ ಏನು ಎಲ್ಲ ಮನೆಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತಾ ಇದೀವಿ. ಈಗ ಕಸ್ಟಮರ್ಗೆ ಏನಾಗುತ್ತೆ ಅಂತ ಅಂದ್ರೆ, ಈಗ ನಾವು ಎಲ್ಲಾ ತರದ ತಳಿಗಳು ನಾವು ಇಟ್ಕೊಂಡು ಕೊಡ್ತಿದೀವಿ ಅಂತಂದ್ರೆ ಕೆಲವೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಈಗ ನೀವು ರೇಟ್ ಇಷ್ಟು ಕೊಡ್ತಿದ್ದೀರಾ, ನಮಗೆ ಅದೇ ಹಾಲು ನಮಗೆ ಸಪ್ಲೈ ಆಗ್ತಿದೆಯೋ ಇಲ್ಲೋ ಅನ್ನೋದು ಕೂಡ ಅವ್ರಿಗೆ ಅನುಮಾನ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಒಂದ್ ಸ್ವಲ್ಪ ನೋಡಿ ಸ್ಟಡಿ ಮಾಡಿಬಿಟ್ಟು, ಆಮೇಲೆ ದೇಶಿ ತಳಿಗಳು ಇನ್ನೊಂದೇನು ಅಂತಂದ್ರೆ ಇದರಲ್ಲಿ ರೋಗಗಳೆಲ್ಲ ಭಾರಿ ಕಡಿಮೆ, ಆಮೇಲೆ ಮೇಂಟೆನೆನ್ಸ್ ಕೂಡ ಭಾರಿ ಕಡಿಮೆ ಇರುತ್ತೆ. ಅಷ್ಟು ಬೇಗ ಬೇರೆ ತಳಿಗಳಿಗೆ ಇದಾಗೋ ಅಷ್ಟು ಬೇಗ ಇವಕ್ಕೆಲ್ಲ ಡಿಸೀಸ್ಗಳು ಆಗಲಿ ಇದೆಲ್ಲ ಆಗಲಿ ಇರಲ್ಲ, ಆಮೇಲೆ ಮೇಂಟೆನೆನ್ಸ್ ಕೂಡ ಕಡಿಮೆ. ಅದು ಒಂದು ನಾವು ಯೋಚನೆ ಮಾಡಿದ್ವಿ. ಆಮೇಲೆ ಈಗ ಏನು ಈಗ ಕೊರೋನಾ ಆದ್ಮೇಲಿಂದನೂ ಕೂಡ ಅಥವಾ ಕೊರೋನಾಗಿಂತ ಮುಂಚೆನೂ ಕೂಡ ಒಂದು ಸ್ವಲ್ಪ ಈಗ ಆರ್ಗ್ಯಾನಿಕ್ ಬಗ್ಗೆನೂ ಕಾನ್ಸಂಟ್ರೇಷನ್ ಎಲ್ಲ ಜನಗಳಿಗೆ ಇವಾಗ ಇವಾಗ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದ್ರೆ ಈಗ ದಿನ ಪ್ರತಿದಿನ ಆಗ್ತಿರೋ ಈಗ ರೋಗಗಳು ಹೆಚ್ಚಿಗೆ ಆಗ್ತಾ ಇದೆ. ಈಗ ಸ್ಟಾರ್ಟಿಂಗ್ ಎಲ್ಲ ಈಗೇನು ಇಂಗ್ಲಿಷ್ ಮೆಡಿಸಿನ್ಸ್ ಇತ್ತು, ಈಗ ಮತ್ತೆ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ಗೆಲ್ಲ ಜನ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿ ಏನು ಪ್ರಿಫರ್ ಮಾಡೋದು ಅಂತಂದ್ರೆ ಆಕ್ಲಲ್ಲೇ ಯೂಸ್ ಮಾಡಿ. ಆಕ್ಲಲ್ಲು ಅಂತಂದ್ರೆ ಮತ್ತೆ ನಮ್ಮ ಪರ್ಟಿಕ್ಯುಲರ್ ಆಗಿ ದೇಸಿ ಹಸುಗಳನ್ನ ನೀವು ತಗೊಂಡ್ರೆ ಅವ್ರೇನು ಟ್ರೀಟ್ಮೆಂಟ್ ತಗೊಂತಿದ್ರು ಅದಕ್ಕೆ ಇದು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಇದರದ ಉತ್ಪನ್ನಗಳಾಗ್ಲಿ ಇದರದ ಹಾಲನ್ನು ಸೇವನೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತಂದು. ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸಾಯಿವಾಲ ಹಸುಗಳು ಅದನ್ನ ಮೊದಲೇ ತಿಳಿಸಿದ್ರ ಹಾಗೆ ನಮ್ಮ ದೇಸಿ ಹಸುಗಳಲ್ಲಿ ಅದು ಒಂದ್ ಸ್ವಲ್ಪ ಹೈ ಈಲ್ಡಿಂಗ್ ಇರೋದು, ಮತ್ತೆ ನಾವು ಕಮರ್ಷಿಯಲ್ ಬೇಸ್ ಮಾಡಿರೋದ್ರಿಂದ ಎಲ್ಲಾ ಖರ್ಚುಗಳನ್ನೆಲ್ಲ ಮತ್ತೆ ಸಂಭಾಳಿಸ್ಕೊಂಡು ಹೋಗೋದಕ್ಕೆ ಮತ್ತೆ ಆಮೇಲೆ ಡಿಮ್ಯಾಂಡ್ ಇದ್ದಾಗ ನಾವು ಸಪ್ಲೈ ಮಾಡೋ ಅಷ್ಟು ಇರಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಸಾಯಿವಾಲ ಸಾಯಿವಾಲ್ ತಳಿಗಳನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಆಮೇಲೆ ಸಾಯಿವಾಲ್ ತಳಿಗಳು ಇನ್ನೊಂದು ಏನು ಅಂತಂದ್ರೆ, ನಮ್ಮ ದೇಸಿ ಹಸುಗಳಲ್ಲಿ ಏನಾಗುತ್ತೆ ಡ್ರೈ ಪೀರಿಯಡ್ ಅಂತ ಅಂತಾರೆ. ಅಂದ್ರೆ ಈಗ ಕರುಗಳು ಈಗ ಅದು ಹಸು ಪ್ರೆಗ್ನೆಂಟ್ ಆಗಿ ಅದು ಈಗ ನಾರ್ಮಲ್ ಆಗಿ 9 ಮಂತ್ 9 ಡೇಸ್ಗೆ ಅದು ಕರು ಹಾಕುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ ಬೇರೆ ದೇಶಿ ತಳಿಗಳೆಲ್ಲ ಏನಾಗುತ್ತೆ ಡ್ರೈ ಪೀರಿಯಡ್ ಅಂತಂದ್ರೆ, ಈಗ ಅದು ಒಂದ್ಸರಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಈಗ 5 ತಿಂಗಳು 5.5 ತಿಂಗಳಿಗೆಲ್ಲ ಅದು ಏನಾಗುತ್ತೆ ಹಾಲು ಕೊಡೋದನ್ನ ನಿಲ್ಲಿಸ್ಕೊಂಡ್ಬಿಡುತ್ತೆ ಅಲ್ಲಿ ತನಕ ಕೊಡುತ್ತೆ. ನೆಕ್ಸ್ಟ್ ಆಮೇಲೆ ಅದು 4 ಮಂತ್ಸ್ 4.5 ಮಂತ್ಸ್ ಕೆಲವೊಂದರಲ್ಲಿ 5-5 ತಿಂಗಳ ತನಕ ಡ್ರೈ ಪೀರಿಯಡ್ ಇರುತ್ತೆ. ನಮ್ಮ ಸಾಯಿವಾಲ್ ಹಸುಗಳಲ್ಲಿ ಏನು ಅಂತಂದ್ರೆ ಅದೊಂದು ಸ್ವಲ್ಪ ನಮಗೆ ಬರೀ 2 ಮಂತ್ಸ್ 2.5 ಮಂತ್ಸ್ ಅಷ್ಟೇ ನಮಗೆ ಇದು ಏನೋ ಡ್ರೈ ಪೀರಿಯಡ್ ಇರುತ್ತೆ, ಅಲ್ಲಿ ತನಕ ನಾವು ಒಂದ್ ಸ್ವಲ್ಪ ಹಾಲು ತಗೋಬಹುದು. ಆಮೇಲೆ ಕಂಪಾರಿಟಿವ್ಲಿ ಎಲ್ಲಾ ದೇಶಿ ತಳಿಗಳಿಗಿಂತ ಇದು ಈಲ್ಡಿಂಗ್ ಹೆಚ್ಚಿಗೆ ಇರುತ್ತೆ. ಈಗ ಕರುಗಳು ಹಾಕಾದ್ಮೇಲೆ ಏನ್ ಪೀಕ್ ಪೀರಿಯಡ್ ಇರುತ್ತೆ ಈಲ್ಡಿಂಗ್, ಒಂದು 3-4 ಮಂತ್ಸ್ ನಮಗೆ 7-7.5 ಲೀಟರ್ಸ್ ಪರ್ ಟೈಮ್, ಅಂದ್ರೆ ಈಗ ದಿನಕ್ಕೆ 14-15 ಲೀಟರ್ ಅಷ್ಟನ್ನು ಕೂಡ ಹಾಲನ್ನು ನಾವು ತೆಗೆದಿದ್ದೀವಿ. ಮೊದಲು ತಂದಾಗ 7 ಹಸುಗಳಿದ್ವು, ಆಮೇಲೆ ಈಗ 3 ವರ್ಷ ಆದ್ಮೇಲೆ ನಮ್ದು ಒಟ್ಟು ಈಗ ಸಂತತಿ ಬಂದ್ಬಿಟ್ಟು 25 ಆಗಿದೆ. ಈಗ ಅವೇ ಕರುಗಳು ಎಲ್ಲ ಇದಾಗ್ಬಿಟ್ಟು ಆಮೇಲೆ ಈಗ ತಂದಿರೋ ಕರುಗಳಿಗೂ ಕೂಡ ಈಗ ಅವು ಕೂಡ ಪ್ರೆಗ್ನೆಂಟ್ ಆಗಿದ್ದಾವೆ, ಮಣಕಗಳು ಅಂತೇವಲ್ಲ ಅದು ಕೂಡ ಆಗಿದ್ದಾವೆ. ಅದೇ ರೀತಿ ಮುಂದುವರಿತಾ ಇದೆ ಈಗ ಮುಂದೆ. ಈಗ ಸಾಯುವಾಲ ಸಾಕಾಣಿಕೆ ಮಾಡಿರೋದ್ರಿಂದ ಹಸುಗಳನ್ನ ಅಂದ್ರೆ ರೋಗಗಳು ಅಷ್ಟು ಬರಲ್ಲ ನಮ್ಮ ದೇಶೀಯ ತಳಿಗಳಿಗೆ ಅಂತ ಹೇಳಿದ್ರ, ಇದು ನಿಮಗೆ ಒಳ್ಳೆಯ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದ್ರೆ ಇನ್ನೊಂದು ಕಡೆ ನೋಡಿದ್ರೆ ನೀವು ಹಾಲು ನಮಗೆ ಚಂದ ಈಗ ಎಚ್ಎಫ್ ಜರ್ಸಿ ಬಂದಷ್ಟು ಇಳುವರಿ ಇದರಿಂದ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರ, ಅಂದ್ರೆ ನೀವು ಹೆಚ್ಚು ಹಾಲು ಕೊಡದಿದ್ರೆ ಪರವಾಗಿಲ್ಲ ಗುಣಮಟ್ಟದ ಹಾಲು ಬೇಕು ಅಂತೇಳಿ ನೀವು ಸಾಕಾಣಿಕೆ ಮಾಡಿದ್ರು, ಅಥವಾ ಈಗ ಹೆಚ್ಚು ನಮಗೆ ಲಾಭ ಬರಬೇಕು ಅಂತಂದ್ರೆ ಆ ತರ ಎಚ್ಎಫ್ ಜರ್ಸಿ ಸಾಕಾಣಿಕೆ ಮಾಡಿದ್ರೆ ಉತ್ತಮ ಇತ್ತೋ ಅಂತ ಅನ್ಸಿದ್ಯೋ? ಅದೇ ಈಗ ಮೇಂಟೆನೆನ್ಸ್ ಅಂತ ಬಂದ್ಬಿಟ್ಟು ಈಗ ಹಾಲು ಈಗ ಒಂದು ಕಮರ್ಷಿಯಲ್ ಬೇಸ್ ಮಾಡ್ತೀವಿ ಅಂತಂದ್ರೆ ಹಾಲು ಈಗ ನಮ್ದು ಪ್ರೊಡಕ್ಷನ್ ಎಷ್ಟು ಹೆಚ್ಚಿಗೆ ಇರುತ್ತೋ ಅದು ಲಾಭದಾಯಕವಾಗಿರುತ್ತೆ, ಅದು ಮಾತು ನಿಜ ಹೌದು. ಆದರೆ ಈಗ ನಾವು ಎಲ್ಲ ಈಗ ಹೆಲ್ತ್ ಪರ್ಪಸ್ ಈಗ ಜನಗಳಿಗೆ ಈಗ ಫಸ್ಟಿಗೆಲ್ಲ ಇತ್ತು ಈಗ ಈ ಕಡಿಮೆ ರೇಟಿಗೆ ಹಾಲು ಸಿಗುತ್ತೆ ಅನ್ನೋದಿತ್ತು. ಎಲ್ಲರೂ ಈಗ ತಗೊಳೋರು ಏನಂತಾರೆ ಈಗ ಹಾಲು ಯಾಕೆ ರೇಟು ಅದು ಇದು ಅಂತಂದು, ಆದರೆ ಇದನ್ನು ಯೂಸ್ ಮಾಡಿ ನೋಡಿದವರು ಇದು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡಿ ನೋಡಿದವರು ಇದು ಎಲ್ಲ ಫಲಿತಾಂಶ ಅವರಿಗೆಲ್ಲ ಚೆನ್ನಾಗಿ ಬಂದಿದೆ. ಈಗ ನಾವು ಸ್ಟಾರ್ಟಿಂಗ್ ಇದು ಅದೇ 8 ಮಿಲ್ಕ್ ಅನ್ನೋದು ಕಾನ್ಸೆಪ್ಟು ಈಗ ಬೆಂಗಳೂರು ಆ ಕಡೆ ಎಲ್ಲ ಹೆಚ್ಚಿಗೆ ಇದೆ, ಆದರೆ ಈಗ ನಮ್ಮ ದಾವಣಗೆರೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅಷ್ಟು ಇಲ್ಲ, ಮತ್ತೆ ನಮ್ಮ ಇದರಲ್ಲೇನೆ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಅದಕ್ಕೆ ಗೊತ್ತಿದೆ, ಅದ್ರ ಬಗ್ಗೆ ಎಲ್ಲ ಜನಗಳಿಗೆ ಅರಿವಿದೆ. ಮಂಗಳೂರು ಸೈಡ್ ಆ ಕಡೆ ಕೂಡ ಎಲ್ಲ ಅರಿವಿದೆ. ಈ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅಷ್ಟು ಗೊತ್ತಿಲ್ಲ ಜನಗಳಿಗೆ. ಬೆಂಗಳೂರಿಂದ ಬಂದಿರೋರಾಗ್ಲಿ ಅಥವಾ ಅಲ್ಲಿಂದ ಕಾಂಟ್ಯಾಕ್ಟ್ ಇರೋದಾಗ್ಲಿ ಈಗ ಎಲ್ಲರೂ ಕೂಡ ಈಗ ಹೊಸದಾಗೆಲ್ಲ ಸರ್ಚ್ ಮಾಡ್ತಾರೆ. ಈಗ ಅವರು ಆಯುರ್ವೇದ ಹಾಸ್ಪಿಟಲಲ್ಲೇ ಹೋಗಿರ್ಬೋದು, ಹಾಸ್ಪಿಟಲ್ ಇರೋರು ಕೂಡ ಹೇಳ್ತಾರೆ ಡಾಕ್ಟರ್ಗಳು ಇವಾಗ ಇವಾಗ ನೋಡಿ ನೀವು ಆಕ್ಲಾಲು ಯೂಸ್ ಮಾಡಿದ್ರೆ ನಿಮಗೆ ನೀವು ತಗೊಂಡಿರೋ ಮೆಡಿಸನ್ಗೆ ಅದು ಕೂಡ ಅದು ಇನ್ನೂ ಇಂಪ್ರೂವ್ ಆಗುತ್ತೆ ಯೂಸ್ ಆಗುತ್ತೆ ಅಂತಾರೆ. ಆಮೇಲೆ ಕೆಲವೊಬ್ಬರು ಮಕ್ಕಳುಗಳು ಹಾಲು ಕುಡಿಯೋದಿಲ್ಲ ಈಗ, ಯಾಕಂದ್ರೆ ಈಗ ಸ್ಟೋರ್ಡ್ ಮಿಲ್ಕ್ ಇರುತ್ತೆ, ಈಗ ಅದರೊಳಗಡೆ ಇದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಆಮೇಲೆ ಪ್ಯಾಶ್ಚರೈಸೇಷನ್ ಆಗಿರುತ್ತೆ. ಕೆಲವೊಬ್ಬರು ಮಕ್ಕಳಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಅಂತಾರೆ, ಅದು ಅವರು ಒಬ್ಬೊಬ್ಬರು ಮಕ್ಕಳುಗಳು ಹಾಲು ಕುಡಿಯೋದಿಲ್ಲ. ಈಗ ಅಂಥವ್ರು ಕೂಡ ಎಲ್ಲರೂ ಸ್ಟಾರ್ಟಿಂಗ್ ಎಲ್ಲ ಯೂಸ್ ಮಾಡಿ ಈಗ ನಮ್ದ್ರಲ್ಲಿ ಹತ್ತತ್ರ ಅಂತಂದ್ರೆ ಒಂದು 60-70% ಎಲ್ಲ ಸಣ್ಣ ಮಕ್ಕಳಿಗೆನೆ ಹಾಲು ಕುಡಿಸಬೇಕು ಅನ್ನೋ ಉದ್ದೇಶದಿಂದನೇ ತಗೊಳೋರು ಕೂಡ ಹೆಚ್ಚಿಗೆ ಇದ್ದಾರೆ. ಈಗ ಅದಕ್ಕೋಸ್ಕರ ನಾವು ಈಗ ಮಿಕ್ಸ್ಡ್ ಡೈರಿ ಫಾರ್ಮಿಂಗ್ ಮಾಡ್ಬೋದಿತ್ತು, ಆದ್ರೆ ಇದರ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಅರ್ಕಗಳು ಅಂತ ಮಾಡ್ತಾರೆ, ಈ ಭಸ್ಮಗಳು ಅಂತ ಮಾಡ್ತಾರೆ, ಅವನ್ನೆಲ್ಲ ತಗೊಂಡ್ಬಿಟ್ಟು ಮತ್ತೆ ಅವರು ಪರ್ಟಿಕ್ಯುಲರ್ ಆಗಿ ಪಂಚಗವ್ಯ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಅಲ್ಲೆಲ್ಲ ಇದನ್ನ ನಮ್ಮ ಬೈ ಪ್ರಾಡಕ್ಟ್ಸ್ ಅಂತ ಏನಂತೀವಿ ಇದರ ಸಗಣಿ ಗೋಮೂತ್ರದಿಂದ ಎಲ್ಲ ಮಾಡ್ಕೊಂತಾರೆ. ಈಗ ನಮಗೆ ಹಾಲು ಒಂದ್ ಕಡೆಯಿಂದ ನಮಗೆ ಬೆನಿಫಿಟ್ ಆದ್ರೆ ಇದು ಕೂಡ ನಮಗೆ ಇನ್ನೊಂಥರ ಬೆನಿಫಿಟ್ ಇದೆ. ಈಗ ನಾವೇನೇ ಕೂಡ ಈಗ ನಮ್ಮ ಡೈರಿಲಿ ಅರ್ಕ ತೆಗೆಯೋದು ಗೋ ಅರ್ಕ ತೆಗೆಯೋದು 18 ನಮೂನಿಯ ಗೋ ಅರ್ಕಗಳನ್ನು ತೆಗೆಯೋದನ್ನೆಲ್ಲ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಪ್ರೆಸೆಂಟ್ ಈಗ ಸ್ಟಾರ್ಟ್ ಮಾಡ್ತೀವಿ ಇವಾಗ. ಅದಕ್ಕೋಸ್ಕರ ಇದರಿಂದ ಏನು ಅಂತಂದ್ರೆ ಹಾಲು ಕೂಡ ಒಂದು ಉತ್ಪನ್ನ ಅದು ಕೂಡ ಒಂದು ಹೋಗುತ್ತೆ ಹೌದು. ಜೊತೆಗೆ ಇದರ ಬೈ ಪ್ರಾಡಕ್ಟ್ಸ್ಗಳು ಈಗ ಅದರ ಸಗಣಿಯಿಂದ ಅಂದ್ರೆ ಬೆರಣಿ ಮಾಡಿಕೊಂಡು ಅದರಿಂದ ಮತ್ತೆ ಅದನ್ನ ಭಸ್ಮ ಮಾಡಿಕೊಂಡು ಭಸ್ಮದಿಂದ ಮತ್ತೆ ಬೇರೆ ತರದ್ದು ಔಷಧಿಗಳನ್ನ ರೆಡಿ ಮಾಡ್ತಾರೆ ಆಯುರ್ವೇದಿಕ್ ಇದರಲ್ಲಿ. ಅದೇ ರೀತಿ ಈಗ ಒಂದು ನಮಗೆ ಇನ್ಕಮ್ ನಮಗೆ ಹಾಲಿಂದ ಬಂದ್ರೆ ಇನ್ನೊಂದು ಇದ್ರ ಬೈ ಪ್ರಾಡಕ್ಟ್ಸ್ ಇಂದ ಇದನ್ನ ಕ್ಲೀನ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಯಾವ ರೀತಿಯಲ್ಲಿ ಅದನ್ನ ಬೈ ಪ್ರಾಡಕ್ಟ್ಸ್ ನ ರೆಡಿ ಮಾಡಬೇಕು ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಅದು ಇನ್ನೊಂದು ತರದ ನಮಗೆ ಇನ್ಕಮ್ ಆಗುತ್ತೆ. ಅದಕ್ಕೋಸ್ಕರ ಈ ದೇಸಿ ಹಸುಗಳಿಂದ ಹಾಲು ಒಂದು ಸೋರ್ಸ್ ಆಫ್ ಇನ್ಕಮ್ ಆದ್ರೆ ಇದು ಕೂಡ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಅದಕ್ಕೋಸ್ಕರ ಈ ದೇಸಿ ಹಸುಗಳನ್ನ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬಿಟ್ಟು ಕೂಡ ನಾವು ಸ್ಟಾರ್ಟ್ ಮಾಡಿದ್ದು. ಈಗ ನೇರವಾಗಿ ಹಾಲನ್ನು ಮಾತ್ರ ಮಾರಾಟ ಮಾಡ್ತಿರೋ ಏನು ಹಾಲಿನ ಉತ್ಪನ್ನಗಳನ್ನು ಸಹ ಮಾಡಿ ಮಾರಾಟ ಮಾಡ್ತೀರ ನೀವು? ದಿನ ಪ್ರತಿದಿನ ಈಗ ಹೇಳ್ದಂತೆ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಕೂಡ ಹಾಲು ಡೆಲಿವರಿ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲ ಮನೆಗಳಿಗೆ ಎಲ್ಲ ಮಾಡಿಸ್ತೀವಿ ನಮ್ಮ ದಾವಣಗೆರೆ ಸಿಟಿಲಿ ಕೂಡ. ಏನು ಅಂತಂದ್ರೆ ಈಗ ಕರೆದಿರೋ ಹಾಲು ಈಗ ಕರೆದಿರೋ ಟೈಮಿಂದ 4 ತಾಸು ಒಳಗಡೆ ಅದು ರಾ ಮಿಲ್ಕ್ ಅಂದ್ರೆ ಏನು ಅದು ಕರೆದಿರೋ ಹಾಲನ್ನ ಡೈರೆಕ್ಟ್ ಆಗಿ ಪ್ಯಾಕ್ ಮಾಡಿಸ್ಬಿಟ್ಟು ಎಲ್ಲ ಮನೆಗಳಿಗೆ ಡೆಲಿವರಿ ಮಾಡಿಸ್ಬಿಡ್ತೀವಿ. ಜೊತೆಗೆ ಅಲ್ಲಿ ನಾವು ಇವಾಗ ಬೆಣ್ಣೆ ಮಾಡ್ತಾ ಇದೀವಿ ಮತ್ತೆ ತುಪ್ಪ ಕೂಡ ಮಾಡ್ತಾ ಇದೀವಿ, ಆಮೇಲೆ ಮಜ್ಜಿಗೆ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಅದು ಕೂಡ ಬೆಣ್ಣೆ ತುಪ್ಪಗೂ ಇವಾಗ ಇವಾಗ ಒಂದು ಸ್ವಲ್ಪ ಬೇಡಿಕೆ ಹೆಚ್ಚಿಗೆ ಆಗಿದೆ. ಆಮೇಲೆ ಹಾಲು ದಿನ ಪ್ರತಿದಿನ ಈಗ ಇದಾಗಿದೆ. ಆಮೇಲೆ ಅದೇ ಈಗ ಒಂದ್ ಸ್ವಲ್ಪ ಈಗ ಜನಗಳಿಗೆಲ್ಲ ಅವೇರ್ನೆಸ್ ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಈಗ ಹುಡುಕಿ ಹುಡುಕಿ ಎಲ್ಲ ಇಂಟರ್ನೆಟ್ ಅಲ್ಲಿ ಹುಡುಕ್ಬಿಟ್ಟು ಓ ಈ ರೀತಿ ಇದೆ ಇಲ್ಲಿ ಕೂಡ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಎಷ್ಟೋ ಕಣ್ಣು ಜನ ಇವಾಗ ಇವಾಗ ತಗೊಳ್ತಾ ಇರೋದು ಇದಾರೆ. ಆಮೇಲೆ ಈಗ ನಮ್ಮ ಹಾಲನ್ನ ಸ್ಟಾರ್ಟಿಂಗ್ ಇಂದ ಯೂಸ್ ಮಾಡ್ಕೊಂತ ಬರ್ತಿರೋರು ಅವ್ರಿಗೂ ಆ ರಿಸಲ್ಟ್ಗಳು ತಗೊಂಡ್ಬಿಟ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಅವರು ಫ್ಯಾಮಿಲಿಯಲ್ಲಿ ಇರ್ಬೋದು, ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ಅವರು ಕೂಡ ರೆಫರ್ ಮಾಡಿದ್ದಾರೆ. ಹೀಗೆ ಮೌತ್ ಟು ಮೌತ್ ಮಾರ್ಕೆಟಿಂಗ್ ಅಂತ ಏನಂತೀವಿ ಆ ರೀತಿಯಿಂದ ಇವಾಗ ಕೂಡ ಇದಾಗ್ತಾ ಇದೆ. ಏನು ಈಗ ಇನ್ನೊಂದು ಬೈ ಪ್ರಾಡಕ್ಟ್ಸ್ ಇಂದ ಅಂತ ಏನಂತ ಅಂದ್ರೆ ಅದು ಕೂಡ ಈಗ ರೆಡಿ ಮಾಡಿದ್ರೆ ಈಗ ಪಂಚಗವ್ಯ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಅಂದಲ್ಲ ಈಗ ಅವರಿಗೂ ಕೂಡ ತಗೊಂಡವರು ಅವರಿಗೆ ಡೈರೆಕ್ಟ್ ಆಗಿ ಅಲ್ಲೇ ನಮ್ಮ ಡೈರಿಲೇನೆ ಅವರಿಗೆ ಕರೆಸ್ಬಿಟ್ಟು ಅವರಿಗೆ ಮೆಡಿಸಿನ್ ಅಲ್ಲೇ ಡೈರೆಕ್ಟ್ ಆಗಿ ಕೊಡೋದು ಅನ್ನೋದು ಕೂಡ ನಾವು ಅಂದ್ಕೊಂಡಿದ್ದೀವಿ. ಆ ರೀತಿಯಾಗಿ ಮಾಡಿದ್ರೆ ನಮಗೆ ಅಲ್ಲಿ ಕರೆದಿರೋ ಹಾಲು ಈಗ ಕೆಲವರು ಬಂದು ಡೈರಿಯಿಂದ ಕೂಡ ಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊತಾರೆ ಫ್ರೆಶ್ ಹಾಲು ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿದೀವಿ ಇವಾಗ. ಈಗ ಹಾಲು ಅಂತಂದ್ರೆ ಹಾಲಿನ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾ ಇದ್ರೆ ನೀವು? ಹೌದು, ಹಾಲಿನ ಎಲ್ಲ ಪ್ಯಾಕೆಟ್ ಮಾಡ್ತಾ ಇದೀವಿ. ಅರ್ಧ ಲೀಟರ್ ಮತ್ತೆ ಒಂದ್ ಲೀಟರ್ ಪ್ಯಾಕೆಟ್ ಅನ್ನು ಮಾಡ್ತೀವಿ ನಾವು. ಅದನ್ನ ಅರ್ಧ ಲೀಟರ್ ಮತ್ತೆ ಒಂದ್ ಲೀಟರ್ ಪ್ಯಾಕೆಟ್ ಮಾಡಿ ಅದನ್ನ ಕೂಡ ಎಲ್ಲ ಡೆಲಿವರಿ ಮಾಡಿಸ್ತಾ ಇದೀವಿ. ಈಗ ತುಪ್ಪಕ್ಕೆ ಬಹಳ ರೇಟ್ ಇದೆ. ದೇಶೀಯ ತಳಿಯ ಒಂದು ಹಸುವಿನ ತುಪ್ಪ ಅಂತಂದ್ರೆ ಬಹುತೇಕ ಹೊರ ರಾಜ್ಯಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ನಮ್ಮ ರೈತರು ನಮ್ಮ ಒಂದು ಜಿಲ್ಲೆಯಿಂದ. ಅಂದ್ರೆ ಆ ರೀತಿ ನಿಮಗೆ ಏನಾದ್ರೂ ಮಾರಾಟದ ಒಂದು ವ್ಯವಸ್ಥೆ ಇದೆಯಾ? ಬೆಣ್ಣೆ ಕಿಲೋನೇ ಈಗ 1400 ಹಿಡಿದ್ಬಿಟ್ಟು 1600 ತನಕನೂ ಕೊಡ್ತಾರೆ. ತುಪ್ಪಗಳೆಲ್ಲ ಬಂದ್ಬಿಟ್ಟು ಈಗ ಅದೇ A2 ಮಿಲ್ಕ್ ಘೀ ಅಂತ ಏನಂತಾರೆ ಅದೇ ಅದರಲ್ಲೂ ಕೂಡ ಗಿರ್ ಮತ್ತೆ ಸಾಯಿಬಲ ಹಸುಗಳ ತುಪ್ಪಗಳು ಏನಂತಾರೆ ಅದೆಲ್ಲ ಈಗ 2200 ಇಂದಾನೆ ಸ್ಟಾರ್ಟಿಂಗ್ ರೇಟ್ ಆಗಿದೆ. ಈಗ ಅದು ಕೂಡ ಇವಾಗ ಬೇಡಿಕೆಯಲ್ಲಿ ಇದೆ. ಏನಾಗ್ತಿದೆ ಈಗ ಎಲ್ಲ ಮಾಮೂಲಿ ತುಪ್ಪಗಳು ಎಲ್ಲ ಯೂಸ್ ಮಾಡ್ತಿದ್ರು ಹೌದು, ಹೊರ ರಾಜ್ಯಗಳಲ್ಲೂ ಕೂಡ ಬೇಡಿಕೆ ಇದೆ ಹೌದು, ಆದ್ರೆ ಇಲ್ಲಿ ಇವಾಗ ಕೂಡ ಹೆಚ್ಚಿಗೆ ಇದೆ. ಈಗ ನಾವು ಸ್ಟಾರ್ಟಿಂಗ್ ಎಲ್ಲ ಮಾಡಿದಾಗ ಬರೀ ಹಾಲಿಂದೊಂದೇ ಇದಿತ್ತು, ಇವಾಗಲೂ ಕೂಡ ಬೇಡಿಕೆ ಹೆಚ್ಚಿಗೆ ಆಗಿರೋದ್ರಿಂದ ನಾವು ಈಗ ದಿನದ ಇಷ್ಟು ಪ್ರತಿಶತ ಹಾಲನ್ನು ಬೆಣ್ಣೆ ಮತ್ತೆ ತುಪ್ಪ ತೆಗೆಯೋದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದೀವಿ. ಅದೇ ಈಗ ತುಪ್ಪನು ಕೂಡ ಬೇಡಿಕೆ ಇದೆ. ಈಗ ಹೊರಗೆ ಕಳಿಸೋದು ಅಷ್ಟು ಇದಿಲ್ಲ, ಈಗ ಅದೇ ನಮ್ಮ ಡಿಮ್ಯಾಂಡ್ ಏನಿದೆ ಅದನ್ನ ನಾವು ಈಗ ಪೂರೈಕೆ ಮಾಡೋದಕ್ಕೆ ದಿನದ ಇಷ್ಟು ಹಾಲು ಅಂತ ಅಂದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ತುಪ್ಪಕ್ಕೆ ಅಂತಾನೆ ಮಾಡ್ತಾ ಇದೀವಿ. ತುಪ್ಪನು ಕೂಡ ಬೇಡಿಕೆ ಇದೆ ಈಗ ಮೊದಲಿಗಿಂತ. ಈಗ 2 ವರ್ಷದಿಂದ ಸುಮಾರು ನೀವು ಈ ಒಂದು ಹೈನುಗಾರಿಕೆಯನ್ನ ಮಾಡಿ ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚಿತವಾಗಿ ಏನ್ ಕೆಲಸ ಮಾಡ್ತಾ ಇದ್ರ ನೀವು? ನಾವು ಬಂದ್ಬಿಟ್ಟು ಇಲ್ಲೇ ನಮ್ಮ ದಾವಣಗೆರೆಯಲ್ಲೇ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಾನು ಇದು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು. 2013 ನಾನು ಔಟ್ಪುಟ್ ಆಗಿದ್ದು, ಮತ್ತೆ ಇದನ್ನ MTech ಕೂಡ ಮಾಡಿದ್ದೆ ನಾನು ಸಿವಿಲ್ MTech ಅಲ್ಲಿ. ಈಗ ಅದೇ ನಮ್ದು ಸಿವಿಲ್ ಬೇಸ್ಡ್ ಅಂತಂದ್ರೆ ಅದೇ ನಾವು ಕಾಂಟ್ರಾಕ್ಟ್ ಮಾಡ್ತಾ ಇದ್ವಿ, ಮತ್ತೆ ಕನ್ಸಲ್ಟೆನ್ಸಿ ಫರ್ಮ್ ಕೂಡ ಇದೆ ನಮ್ದು, ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ವಿ. ಅದೇ ನಾವು ಹಸುಗಳ ಬಗ್ಗೆ ಎಲ್ಲ ನೋಡ್ಕೊಂಡು ಅಂದ್ರೆ ನಮಗೂ ಸ್ಟಾರ್ಟಿಂಗ್ ಈ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಏನು ನಮಗೂ ಇರಲಿಲ್ಲ. ಈಗ ಎಲ್ಲ ಒಬ್ರು ಕೃಷಿಕರದ್ದು ನಾವು ಏನೋ ನಮ್ದು ಒಂದು ಕೆಲಸದ ಮೇಲ್ಗಡೆ ಅವರು ಇದನ್ನ ಫಾರ್ಮನ್ ವಿಸಿಟ್ ಮಾಡಿದಾಗ ಈ ತಳಿಗಳನ್ನೆಲ್ಲ ನೋಡ್ಬಿಟ್ಟು ನಮಗೆ ಅದೇ ಇದ್ರ ಬಗ್ಗೆ ಹೆಚ್ಚಿನ ಇದನ್ನ ನಾವು ಕೂಡ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಗೂಗಲ್ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಆನ್ಲೈನ್ ಅಲ್ಲೆಲ್ಲ ಏನಿದು ಏನಿದು ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟು ಯಾಕೆ ನಾವು ಹೊಸ ತರದ ಕಾನ್ಸೆಪ್ಟ್ ಅನ್ನ ಯಾಕೆ ಮಾಡಬಾರ್ದು. ಈಗ ಡೈರಿ ಅಂತಂದ್ರೆ ಅದೇ ನೀವು ಹೇಳ್ದಂಗೆ ಡೈರಿ ಅಂದ್ರೆ ಏನು ನಮಗೆ ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಡೈರಿ ಅಂದ್ರೆ ಈಗ ಏನ್ ಸರ್ವೇ ಸಾಮಾನ್ಯರಿಗೆ ಏನಿಸುತ್ತೆ ಅಂದ್ರೆ ಡೈರಿ ಅಂದ್ರೆ ಅದು HF ಜರ್ಸಿ ಹಸುಗಳು ಇರ್ತವೆ ಅದು ಹಾಲು ಇದು ಅಂತ ಅನ್ಕೊಂಡ್ಬಿಟ್ಟು ನಾವು ಅವರು ಕೃಷಿಕರ ಡೈರಿ ನೋಡ್ಕೊಂಡ್ಬಿಟ್ಟು ಅವರಿಂದ ನಾವು ಎಲ್ಲ ವಿಷಯಗಳನ್ನು ತಗೊಂಡ್ಬಿಟ್ಟು ನಾವು ಯಾಕೆ ಇದನ್ನ ಸ್ಟಾರ್ಟ್ ಮಾಡಬಾರ್ದು ಡಿಫ್ರೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಈ ಪರ್ಟಿಕ್ಯುಲರ್ A2 ಅಂತ ಏನ್ ಮಾಡಿದೀವಿ ಒಂದು ಗೊತ್ತಿರೋ ಹಾಗೆ ಒಂದು 3-4 ಜನ ಅಷ್ಟೇ ಗೊತ್ತಿರೋರು ಅಷ್ಟೇ ಈ ರೀತಿ ಇದು ಮಾಡಿದ್ದಾರೆ. ಎಲ್ಲಾ ಮಿಶ್ರ ತಳಿಗಳು ಮಾಡೋ ಬದಲು ಈಗ ಅಕಸ್ಮಾತ್ ಅದು ಬೆಂಗಳೂರಿಂದ ಈಗ ನಮ್ದು ಶಿದಾ ಚಿಮ್ಮೂಲಿ ಈ ಕಡೆ ಶಿವಮೊಗ್ಗ ಚಿತ್ರದುರ್ಗ ಮತ್ತೆ ದಾವಣಗೆರೆ ರೀಜನ್ಗೆ ಅಕಸ್ಮಾತ್ ಅದು ಇಂಟ್ರೊಡ್ಯೂಸ್ ಆದ್ರೂ ಕೂಡ ಅಷ್ಟೊತ್ತಿಗೆ ನಮ್ದು ಒಂದು ಈ ರೀತಿ ಇಂಥ ಜಾಗದಲ್ಲಿ ಸಿಗುತ್ತೆ ಪರ್ಟಿಕ್ಯುಲರ್ ಆಗಿ A2 ಮಿಲ್ಕ್ ಸಿಗುತ್ತೆ ಅನ್ನೋದು ಗೊತ್ತಾದ್ರೆ ನಮಗೆ ನೆಕ್ಸ್ಟ್ ಮಾರ್ಕೆಟಿಂಗ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವು ತಳಿಗಳನ್ನ ಇನ್ನು ಅಭಿವೃದ್ಧಿ ಮಾಡ್ಕೋಬಹುದು ಹೆಚ್ಚಿಗೆ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಕೂಡ A2 ಮಾಡೋಣ ಪರ್ಟಿಕ್ಯುಲರ್ ಆಗಿ ಅಂದ್ಕೊಂಡ್ಬಿಟ್ಟು ನಾವು ಇದನ್ನ ಮಾಡಿದ್ವಿ. ಸಾಕಷ್ಟು ವಿದ್ಯಾಭ್ಯಾಸವನ್ನ ಪಡೆದುಕೊಂಡಿದ್ರೆ ನೀವು, ಜೊತೆಗೆ ಖಾಸಗಿಯಾಗಿ ನೀವು ಒಂದು ವೃತ್ತಿಯನ್ನು ಸಹ ಮಾಡ್ತಾ ಇದ್ರಾ, ಯಾಕೆ ಬಂತು ನಿಮ್ಗೆ ಇಷ್ಟೊಂದು ಹೈನುಗಾರಿಕೆ ಬಗ್ಗೆ ಒಲವು? ಇದು ಏನು ನಾವು ಪರ್ಟಿಕ್ಯುಲರ್ ಆಗಿ ಹಿಂಗೆ ಪ್ರಾಫಿಟ್ ಬೇಸ್ಡ್ ಅಂತ ಏನು ಕೂಡ ಮಾಡಿಲ್ಲ. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ಬಿಟ್ಟು ಆಮೇಲೆ ಈ ಪ್ರಾಣಿಗಳ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಹೆಚ್ಚಿಗೆ ಇರೋದ್ರನ್ನು ಕೂಡ ಆಮೇಲೆ ಇದು ನಮಗೆ ಹಸುಗಳಿಗೆ ರೋಗ ಇಲ್ಲದೆ ಇರೋದು ಅದನ್ನು ಕೂಡ ನೋಡಿ ಅದ್ರ ಮೇಲ್ಗಡೆ ಅದ್ರ ಬಗ್ಗೆ ಎಲ್ಲ ಓದಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ನೋಡಿ ಅದು ಕೂಡ ನಮಗೆ ಮೆಚ್ಚುಗೆ ಆಗಿರೋದ್ರಿಂದ ಇದನ್ನ ಕೂಡ ಯಾಕೆ ಮಾಡಬಾರ್ದು, ಈಗ ಪ್ಯಾಷನ್ ಅನ್ನು ಪ್ರೊಫೆಷನ್ ಯಾಕೆ ಮಾಡ್ಕೋಬಾರ್ದು ಅನ್ನೋ ಕಾನ್ಸೆಪ್ಟ್ ಇಂದ ಹಿಡಿದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ವಿ. ಈಗ ಸ್ಟಾರ್ಟ್ ಮಾಡಿದಾಗ ಕೂಡ ಎಲ್ಲ ಅವಾಗೆಲ್ಲ ಅದೇ ಈಗ ಹೇಳಿದಾಗೆ ಕೊರೋನಾ ಎಫೆಕ್ಟ್ ಆದಾಗ ನಮಗೆ ಒಂದು ಸ್ವಲ್ಪ ಹೊಡೆತ ಬಿತ್ತು. ಆಮೇಲೆ ಈಗ ನಿಮಗೆ ತಿಳಿದಿರೋ ಮಟ್ಟಿಗೆ ಒಂದು 2-3 ವರ್ಷದಿಂದ ಈ ಸೈಕ್ಲೋನ್ ಎಫೆಕ್ಟ್ ಆಗಿಬಿಟ್ಟು ಈ ಮೇವುಗಳ ಸಮಸ್ಯೆಗಳನ್ನು ಕೂಡ ಹೆಚ್ಚಿಗೆ ಇದೆ. ಈಗ ಅದೇ ಈಗ ನಾವು ಈಗ ಗ್ರೌಂಡ್ ಕಂಡೀಷನ್ ಅಲ್ಲಿ ವರ್ಕ್ ಮಾಡ್ಕೊಂತ ಈಗ ಅದರಲ್ಲೇನೆ ಕೂಡ ಈಗ ನಾವೇನೆ ಈಗ ಎಲ್ಲ ಈಗ ಬೇರೆ ಬೇರೆ ತರದ್ದು ಇವನ್ನ ಹಸಿಮೇವನ್ ಬೆಳ್ಕೊಳೋದಾಗಿರ್ಬೋದು, ಆಮೇಲೆ ಈ ಒಣಮೇವಲ್ಲೇ ಈಗ ಹುಲ್ ಸಿಗದೆ ಇದ್ರೆ ಅದಕ್ಕೆ ಮತ್ತೆ ಏನೇ ಅಡಿಷನಲ್ ಆಗಿ ಏನೇನು ಈ ತರ ಮಾಡ್ಕೋಬಹುದು, ಆ ರೀತಿ ಎಲ್ಲದು ನಾವು ಇವಾಗ ಏನೋ ಈ ಇರೋದ್ರಿಂದ ನಮಗೆ ಗೊತ್ತಾಗಿದೆ ಈಗ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಕೊತಾ ಇದೀವಲ್ಲ. ಈಗ ಅದಕ್ಕೋಸ್ಕರ ಈಗ ನಮಗೂ ಸ್ಟಾರ್ಟಿಂಗ್ ಅನಿಸಿತ್ತು ಬರೀ ಖರ್ಚೇ ಇದೆ ಇದರಲ್ಲಿ, ಇದರಲ್ಲಿ ಡೈರಿ ಯೂನಿಟ್ ಎಲ್ಲರೂ ಹೇಳಿದಾಗ ಖರ್ಚುಗಳು ಹೆಚ್ಚಿಗೆ ಇರುತ್ತೆ ಅಂತಂದ್ಬಿಟ್ಟು. ಹೌದು, ಖರ್ಚು ಹೆಚ್ಚಿಗೆ ಇರುತ್ತೆ, ಹೌದು. ಅದೇ ಈಗ ಏನು ಅದನ್ನ ಗ್ರೌಂಡ್ ಕಂಡೀಷನ್ ಎಲ್ಲ ಸ್ವಲ್ಪ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂತ ಹೋದ್ರೆ ಇದರಿಂದ ಕೂಡ ಲಾಭ ತೆಗಿಬಹುದು ಅನ್ನೋದು ನಮಗೆ ಗೊತ್ತಾಗಿದೆ. ಈಗ ಅದೇ ಸ್ಟಾರ್ಟಿಂಗ್ ಎಲ್ಲ ಈಗ ನಮ್ದು ಬರೀ ಒಂದು 30 liter ಎಲ್ಲ ಆಗೋದು, ಅದರಲ್ಲೂ ಕೂಡ ಒಂದು 10 liter 15 liter ಹೋಗೋದು ಕೂಡ ಕಷ್ಟ ಆಯ್ತು ಮೊದಲು ಮಾಡಿದಾಗೆಲ್ಲ. ಈಗ ನಮ್ದು ಇವಾಗಿರೋ ಮಟ್ಟಿಗೆ ಈಗ ಡೈಲಿ ಡಿಮ್ಯಾಂಡ್ ಕೂಡ 70 liter ಅಷ್ಟು ಡಿಮ್ಯಾಂಡ್ ಇದೆ ನಮಗೆ. 70 liter ಅಲ್ಲಿ ಒಂದು 55-60 liter ನಮಗೆ ಹಾಲು ಸಪ್ಲೈ ಹೋದ್ರು ಕೂಡ ಈಗ ಉಳಿದಿರೋದು ಎಲ್ಲ ಬೆಣ್ಣೆ ತುಪ್ಪಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಮಾಡಿದ್ವಿ. ಇವಾಗಿನ ದಿನದಲ್ಲಿ ಈಗ 70 liter ಡಿಮ್ಯಾಂಡಿಗೆ ನಿಂತಿದೆ. ಅದೇ ರೀತಿ ನಾವು ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದೀವಿ ಈಗ, ಯಾಕಂದ್ರೆ ಈಗ ಜನಗಳಿಗೆ ಕೆಲವೊಬ್ಬರಿಗೆ ಬೇಕಿರುತ್ತೆ ಅನ್ನೋದು ಗೊತ್ತಿದೆ, ಆದ್ರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಅಂದ್ರೆ ಈಗ ಪರ್ಟಿಕ್ಯುಲರ್ ಮಾಡಿದಾರೆ ಇಲ್ಲ ಅನ್ನೋದು ಕೂಡ ಅವರಿಗೆ ಅಷ್ಟು ವಿಷಯ ಗೊತ್ತಿರೋದ್ರಿಂದ ಈಗ ಈ ಪಾಂಪ್ಲೆಟ್ಗಳನ್ನ ಮಾಡಿ ಹಂಚೋದಾಗಿರ್ಬೋದು, ಆಮೇಲೆ ಆಯುರ್ವೇದಿಕ್ ಇದು ಕ್ಲಿನಿಕ್ಗಳಿಗೆ ಹೋಗಿ ಅಲ್ಲಿನ ಡಾಕ್ಟರ್ಗಳಿಗೆಲ್ಲ ಅವರಿಗೆಲ್ಲ ಕಂಡು ಬಂದ್ಬಿಟ್ಟು ಈ ರೀತಿ ನಾವು ಮಾಡಿದೀವಿ ಅಂತ ಅವರಿಗೆಲ್ಲ ಕಾನ್ಸೆಪ್ಟ್ ಎಚ್ಕೆ ಮಾಡೋ ಎಕ್ಸ್ಪ್ಲೈನ್ ಮಾಡಿರ್ಬೋದು. ಆಮೇಲೆ ಈಗ ಅದೀಗ ತರಳಬಾಳು ಕೃಷಿ ಏನಾದ್ರು ಫಂಕ್ಷನ್ಗಳಿದ್ದಾಗ ಅಲ್ಲೂ ಕೂಡ ಬಂದು ಅಟೆಂಡ್ ಮಾಡೋದಾಗಿರ್ಬೋದು, ಆ ರೀತಿ ಎಲ್ಲ ಮಾಡಿ ಅದು ಕೂಡ ಈಗ ಮಾರ್ಕೆಟಿಂಗ್ ಅನ್ನು ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ಇವಾಗ ಒಂದ್ ಸ್ವಲ್ಪ ಸೆಟ್ ಆಗಿದೆ ಈಗ ಮಾರ್ಕೆಟಿಂಗ್ ಅನ್ನು. ಈಗ ಹಸಿಮೇವು ಅಂತಂದ್ರೆ ಯಾವ್ಯಾವನ್ನ ಬೆಳ್ಕೊಳ್ತೀರಿ ನೀವು? ಈಗ ನಾವು ಅದೊಳಗಡೆ 5 ಮಲ್ಟಿ ಕಟಿಂಗ್ ಕ್ರಾಪ್ಸ್ ಅನ್ನ ಹೆಚ್ಚಿಗೆ ಹಾಕೊಂಡಿದೀವಿ. ಅಂದ್ರೆ ಅದರಲ್ಲಿ ಈಗ COFS-31 ಅಂತ ಬರುತ್ತೆ, ಆಮೇಲೆ DHN ಅಂದ್ರೆ ಧಾರವಾಡ ಹೈಬ್ರಿಡ್ ನೇಪಿಯರ್ ಅಂತ ಬರುತ್ತೆ, ಆಮೇಲೆ ರೆಡ್ ನೇಪಿಯರ್, ಆಮೇಲೆ ರೆಡ್ ಬ್ರೆಜಿಲಿಯನ್ ನೇಪಿಯರ್ ಅಂತ ಬರುತ್ತೆ, ಅದು ಅವೆಲ್ಲ ಕೂಡ ಮಲ್ಟಿ ಕಟಿಂಗ್ ಇದೆ. ಆಮೇಲೆ ಲೂಸ್ರಿನ್ ಅಂತ ಸಿಗುತ್ತೆ ಕುದುರೆ ಮೆಂತೆ, ಅದು ಕೂಡ ಅದು ಒಂದ್ 2 ಕಟಿಂಗ್ ಬರುತ್ತೆ, ಅದು ಆರೋಗ್ಯಕರ ಅದಕ್ಕೂ ಕೂಡ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಶುಗರ್ ಗ್ರೇಸ್ ಅಂತ ಬರುತ್ತೆ, ಅದು ಎಲ್ಲ ಸೈಲೇಜಿಗೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ತಾ ಇದೀವಿ. ಅದೇ ಈ ರೀತಿ ಮಿಶ್ರವಾಗೂ ಕೂಡ ಹಸಿಮೇವಲ್ಲಿ ಹಾಕೊಂಡಿದ್ದೀವಿ. ಅಂದ್ರೆ ಈಗ ಒಂದು ನಮ್ದು 3 acre ಜಾಗದಲ್ಲಿ ಒಂದು 2 acre ಅಷ್ಟು ಮಲ್ಟಿ ಕಟಿಂಗ್ ಇಟ್ಟುಕೊಂಡ್ಬಿಟ್ಟು ಇನ್ನ ಉಳಿದಿರೋ 1 acre ಮತ್ತೆ ಅರ್ಧ 1 acre ಲೂಸ್ರಿನ್ ಅಂತಂದ್ರೆ ಅದು ಅದೇ ಒಂದ್ 2 ಕಟಿಂಗ್ ಬರುತ್ತಲ್ಲ, ಅದು 2 ಕಟಿಂಗ್ ಒಂದ್ ಸರಿ ಬರೋ ತನಕ ಒಂದು ಭಾಗದಲ್ಲಿ ಅದನ್ನ ಹಾಕೊಂಡಿದೀವಿ. ಮತ್ತೆ ಶುಗರ್ ಗ್ರೇಸ್ ಅಂತ ಹೇಳಿದ್ರೆ ಶುಗರ್ ಗ್ರೇಸ್ ಅನ್ನ ಅದನ್ನು ಕೂಡ ಒಂದ್ ಭಾಗದಲ್ಲಿ ಹಾಕಿದೀವಿ. ಅದನ್ನ ಎಲ್ಲದನ್ನು ಅಂದ್ರೆ ಈಗ ಡೈಲಿ ಹೇಗೆ ಅದನ್ನ ಕಟ್ ಮಾಡ್ತಾರೆ ಎಲ್ಲದನ್ನು ಮಿಕ್ಸ್ ಆಗಿ ಕಟ್ ಮಾಡ್ಬಿಟ್ಟು ಹಸಿಮೇವಿನ ಜೊತೆ ಒಣಮೇವನ್ನು ಕೂಡ ಬೇರಿಸಿವೆ, ಅದನ್ನ ಮೆಷಿನ್ ಅಲ್ಲಿ ಒಂದೇ ಸರಿ ಕಟ್ ಮಾಡ್ಬಿಡ್ತೀವಲ್ಲ, ಅದನ್ನ ಮತ್ತೆ ಸೆಪರೇಟ್ ಆಗಿ ಇದ್ ಮಾಡಲ್ಲ, ಅದನ್ನ ಕಟ್ ಮಾಡ್ಬಿಟ್ಟು ಅದನ್ನ ಫೀಡಿಂಗ್ ಇಟ್ಬಿಡ್ತೀವಿ ಹಸುಗಳು. ಈಗ ಒಣಮೇವು ಅಂತಂದ್ರೆ ಯಾವ ಮೇವು ಕೊಡ್ತೀರಾ? ಈಗ ಒಣಮೇವು ಅಂತಂದ್ರೆ ರಾಗಿ ಹುಲ್ಲು ಸ್ಟಾರ್ಟಿಂಗ್ ಮಾಡ್ಕೊತಾ ಇದ್ವಿ. ಅದೇ ಈಗ ಒಂದ್ ಸ್ವಲ್ಪ ನಾನು ತಿಳಿಸಿರೋ ಹಾಗೆ ಒಂದು 2 ವರ್ಷದಿಂದ ಈ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಈಗ ಒಣಮೇವಿನ ಒಂದು ಸಮಸ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಈಗ ಮೆಕ್ಕೆಜೋಳ ರಾವಧಿ ಅಂತ ಅಂತೀವಿ, ಅಂದ್ರೆ ಅದು ಮೆಕ್ಕೆಜೋಳದ್ದು ಅದು ಕಾಳಿನ ಮೇಲಿನ ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ ಈಗ ಒಣಮೇವಿಗೆ ಯೂಸ್ ಮಾಡ್ತಾ ಇದ್ವಿ. ಈಗ ಟೈಮಿಗೆ ಸರಿಯಾಗಿ ಯಾವ್ದು ಸಿಗುತ್ತೆ ನಮಗೆ, ಅಂದ್ರೆ ಈಗ ಭತ್ತದಲ್ಲಾಗಿರ್ಬೋದು, ಭತ್ತದಲ್ಲಿ ಯೂಸ್ ಮಾಡ್ತೀವಿ, ರಾಗಿ ಹುಲ್ಲು ಯೂಸ್ ಮಾಡ್ತೀವಿ, ಆಮೇಲೆ ಮೆಕ್ಕೆಜೋಳ ರಾವಧಿ ಅಂತೀವಲ್ಲ ಅದನ್ನು ಕೂಡ ಯೂಸ್ ಮಾಡಿ ಆ 3 ಒಣಮೇವಲ್ಲ ಆ 3 ಹಾಕೊತಾ ಇದ್ವಿ. ಈಗ ಹಸಿಮೇವು ಮತ್ತು ಒಣಮೇವು ಇದ್ರ ಜೊತೆಗೆ ಏನಾದ್ರೂ ಮತ್ತೆ ಈಗ ಹಿಂಡಿ ಬೂಸ ಈ ತರ ಮಾರ್ಕೆಟ್ ಸಿಗಂತವನ್ನ ನಿಮ್ಮ ಒಂದು ಹಸುಗಳಿಗೆ ಕೊಡ್ತಾ ಇದ್ರ? ಇದರಲ್ಲಿ ಮೇನ್ ಏನಾಗುತ್ತೆ ಅಂತಂದ್ರೆ ಈಗ ಹೇಳಿದ್ರ ಹಾಗೆ ಕಸ್ಟಮರ್ ಬೇಸ್ಡ್ ಇದಾಗಿರೋದ್ರಿಂದ ನಾವು ಅದು ಏನು ಕ್ವಾಲಿಟಿ ಆಫ್ ದ ಮಿಲ್ಕ್ ಕೊಡೋದು ಕೂಡ ಅತ್ಯಮೂಲ್ಯ. ಈಗ ಯಾಕೆಂದ್ರೆ ಈಗ ಅಷ್ಟು ಅಮೌಂಟ್ ಅಲ್ಲಿ ನಾವು ಅದನ್ನ ಹಾಲು ಕೊಡ್ತಿದೀವಿ ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಕೂಡ ಅವ್ರಿಗೆ ಸ್ಯಾಟಿಸ್ಫಾಕ್ಷನ್ ಇರುತ್ತೆ ಕಸ್ಟಮರ್. ಅದಕ್ಕೆ ನಾವು ಈ ಹಿಂಡಿ ಬೂಸ ಎಲ್ಲ ಇಟ್ಟೇ ಇರ್ತೀವಿ, ಅಂದ್ರೆ ಅದನ್ನ ದಿನಕ್ಕೆ 2 ಬಾರಿ, ಅಂದ್ರೆ ಈಗ ಹೇಗೆ ಬೆಳಿಗ್ಗೆ ಹೊತ್ತು ಹಾಲು ಕರಿತೀವಿ ಮತ್ತೆ ಸಂಜೆ ಹೊತ್ತು ಹಾಲು ಕರಿತೀವಿ, ಅದೇ ರೀತಿ ಹಿಂಡಿ ಬೂಸಾ ಅದನ್ನು ಕೂಡ 2 ಬಾರಿ ಇಡ್ತೀವಿ ಬೆಳಿಗ್ಗೆ ಮತ್ತೆ ಸಂಜೆ ಟೈಮ್. ಅದೇ ಈಗ ನಾವು ಸ್ಟಾರ್ಟಿಂಗ್ ಎಲ್ಲ ಏನ್ ಮಾಡಿದ್ವಿ ಈ ಪಿಲೆಟ್ಸ್ ಅಂತ ಅಂತಾರೆ, ಈ ಬೈಪಾಸ್ ಪಿಲೆಟ್ಸ್ ಅದೆಲ್ಲ ಅಂತಾರೆ. ಅದರಲ್ಲಿ ಏನು ಅಂತಂದ್ರೆ ಅದೇ ಒಂದ್ ಸ್ವಲ್ಪ ಏನಿಲ್ಲ ಅಂತಂದ್ರೂ ಒಂದ್ ಸ್ವಲ್ಪ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಮಿಕ್ಸ್ಚರ್ಸ್ ಇರುತ್ತೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಂದ್ರೆ ಇವಾಗ ಒಂದ್ ಸ್ವಲ್ಪ ನಮಗೆ ರೇಟ್ ಕಡಿಮೆ ಅಂತ ಅನಿಸ್ಬೋದು, ಆಮೇಲೆ ಈಲ್ಡಿಂಗ್ ಹೆಚ್ಚಿಗೆ ಅಂತ ಅನಿಸ್ಬೋದು, ಆದ್ರೆ ಅದು ಒಂದ್ ಸ್ವಲ್ಪ ಲಾಂಗರ್ ರನ್ ಅಲ್ಲಿ ಏನಾಗುತ್ತೆ ಹಸುಗಳ ಹೆಲ್ತ್ ಮೇಲ್ಗಡೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕೂಡ ಯೋಚನೆ ಮಾಡಿ ಈಗ ಎಲ್ಲ ರಾ ಮೆಟೀರಿಯಲ್ಸ್ ಅಂತ ಅಂದ್ರೆ ಈಗ ಗೋಧಿ ಬೂಸ ಈಗ ಅದು ನಮ್ಮ ಇಲ್ಲಿ ರವೆ ಮಿಲ್ಗಳು ಆಗಿರ್ಬೋದು ಅಲ್ಲಿಂದಾನೆ ಪರ್ಟಿಕ್ಯುಲರ್ ಗೋಧಿ ಬೂಸಗಳನ್ನ ತರಿಸ್ತೀವಿ, ಆಮೇಲೆ ಈ ಕಡಲೆ ಸಿಪ್ಪೆಗಳನ್ನ ಅದನ್ನು ಕೂಡ ಫ್ಯಾಕ್ಟರಿಯಿಂದಾನೆ ತರಿಸ್ತೀವಿ, ಆಮೇಲೆ ಈ ರೈಸ್ ಮಿಲ್ಗಳಿಂದ ಈ ಕಡೆ ತೌಡು ನುಚ್ಚು ಅಂತಂದ್ರೆ ಅದನ್ನು ಕೂಡ ಅಲ್ಲಿಂದಾನೆ ತರಿಸ್ತೀವಿ. ಅದಕ್ಕೋಸ್ಕರ ಈಗೆಲ್ಲ ಈ ರಾ ಮೆಟೀರಿಯಲ್ಸ್ಗಳು ಅಷ್ಟೇ ನಾವು ಬೂಸ ಮತ್ತೆ ಹಿಂಡಿ ಇಡ್ತೀವಿ. ಈ ಹಿಂಡಿ ಬಂದ್ಬಿಟ್ಟು ಈಗ ಎಲ್ಲ ಗಾಣಗಳಿಗೂ ಎಲ್ಲ ಹೆಚ್ಚಿಗೆ ಆಗಿದೆ, ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂತ ಅಂತಾರಲ್ಲ ಅದರಲ್ಲಿ ಗಾಣಗಳೆಲ್ಲ ಅದು ಏನು ಬರುತ್ತೆ ಶೇಂಗಾ ಹಿಂಡಿ ಎಲ್ಲ ಅದರಿಂದ ತರಿಸ್ಕೊಂತೀವಿ. ಆ ರೀತಿ ಎಲ್ಲ ಈಗ ರಾ ಮೆಟೀರಿಯಲ್ಸ್ ಇಂದಾನೆ ನಾವುಗಳೇ ಅದನ್ನ ಒಂದು ಪ್ರಮಾಣದಲ್ಲಿ, ಅಂದ್ರೆ ಈಗ ಒಂದು 10 kg ನಾವು ಇದಕ್ಕೆ ತಿಂಡಿ ಇಡ್ತೀವಿ ಅಂತಂದ್ರೆ ಅದರಲ್ಲಿ ಒಂದು 25-30% ಹಿಂಡಿ ಪ್ರಮಾಣದ ಇರುತ್ತೆ ಅದರಲ್ಲಿ, ಮತ್ತೆ ಅದೊಂದು 30% ಗೋಧಿ ಬೂಸ ಅಂತ ಅಂತೀವಲ್ಲ ಅದ್ರ ಪ್ರಮಾಣ ಇರುತ್ತೆ, ಇನ್ನೊಂದು 25-30% ಈ ಕಡಲೆ ಸಿಪ್ಪೆ ಆಗಿರ್ಬೋದು, ಆಮೇಲೆ ಈ ತೊಗರಿ ಕಾಳು ಚಿನ್ನಿ ಅಂತ ಅಂತಾರೆ, ಆಮೇಲೆ ಹೆಸರುಕಾಳು ಚಿನ್ನಿ, ಅಲಸಿಂದಿ ಚಿನ್ನಿ, ಆ ರೀತಿ ಎಲ್ಲ ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 kg ಫೀಡ್ ಅಂತ ಅಂದ್ರೆ ಈ 30 ಭಾಗ 30 ಭಾಗ 20 ಭಾಗ ಆ ರೀತಿ ನಾವೇ ಒಂದು ಇದನ್ನ ಸೆಟ್ ಮಾಡಿಬಿಟ್ಟು ಅದ್ರ ಪ್ರಕಾರನೇ ಕೂಡ ಫೀಡಿಂಗ್ ಮಾಡ್ತಾ ಇದೀವಿ. ಆ ಫೀಡಿಂಗ್ ಸಿಸ್ಟಮ್ ಅಲ್ಲೂ ಕೂಡ ಅದೇ ಈಗ ಕರುಗಳು ಅಂದ್ರೆ ಈಗ ಏನು ನೆಕ್ಸ್ಟ್ ಗೆ ಡೆವಲಪ್ ಆಗೋ ಕರುಗಳಿಗೆ ಅವುಗಳಿಗೆ ಕೂಡ ಬೇರೆ ತರ ಸಿಸ್ಟಮ್ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಹಾಲು ಕರೆಯುವುದಕ್ಕೆ ಅವಕ್ಕೆ ಏನಾಗುತ್ತೆ, ಹಿಂಡಿಗಳು ಹೆಚ್ಕೋಬೇಕಾಗತ್ತೆ. ಅಂದ್ರೆ ಈಗ ಏನು ಹತ್ತಿ ಹಿಂಡಿ ಆಗಿರ್ಬೋದು, ಹತ್ತಿ ಕಾಳಾಗಿರ್ಬೋದು, ಅಥವಾ ಶೇಂಗಾ ಹಿಂಡಿ ಆಗಿರ್ಬೋದು, ಅವುಗಳಿಗೆ ಬೇರೆ ರೀತಿ ಸಿಸ್ಟಮ್. ಆ ರೀತಿ ಏನು ಕರುಗಳಿಗೆ ಒಂಥರ ಫೀಡಿಂಗ್ ಸಿಸ್ಟಮ್ ಮಾಡಿದೀವಿ, ಮತ್ತೆ ಹಾಲು ಕರಿತಾ ಇರೋ ಹಸುಗಳಿಗೆ ಒಂಥರ ಫೀಡಿಂಗ್ ಸಿಸ್ಟಮ್ ಮಾಡಿ. ಈಗ ಒಟ್ಟಾರೆ ನೀವು ಯಾವುದೇ ರೀತಿಯಾದಂತ ಕೆಮಿಕಲ್ ಇರತಕ್ಕಂಥ ಬೂಸಾ ಹಿಂಡಿ ಕೊಡಬಾರದು, ಯಾಕಂದ್ರೆ ಗುಣಮಟ್ಟದ ಹಾಲು ಸಿಗಲ್ಲ. ದೇಶೀಯ ತಳಿಗಳು ಅಂತ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ, ಇದು ಗುಣಮಟ್ಟದ ಹಾಲು ಅಂತೇಳಿ ನಾವು ಮಾರ್ಕೆಟ್ನಲ್ಲಿ ಜನಗಳಿಗೆ ಗೊತ್ತಾಗಬೇಕು, ಒಳ್ಳೆ ಧಾರಣೆ ಸಿಗಬೇಕು ಅಂದ್ರೆ ಅವನ್ನೆಲ್ಲ ನಾವು ಬಳಕೆ ಮಾಡಬಾರ್ದು. ಹೌದೌದೌದು, ಬಳಕೆ ಮಾಡಬಾರ್ದು. ಅದರಿಂದನೇ ಈಗ ಇನ್ನೊಂದು ಈಗ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಅಂತಾನು ಕೂಡ ಸ್ಟಾರ್ಟ್ ಆಗಿದೆ. ಅದೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು ಅಂದ್ರೆ, ನಮ್ಮ ಏನು ಈಗ ಸಾವಯವ ಅಂತ ಅಂತಾರಲ್ಲ, ಅದು ಕೂಡ ಸ್ಟಾರ್ಟ್ ಆಗಿದೆ. ಈಗ ಅದನ್ನು ಕೂಡ ನಾವು ಡೈರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಾನೆ ಇದೀವಿ. ಅಂದ್ರೆ ಈಗ ಏನು ನಮ್ಮ ಯೂನಿಟಿಗೆ ಬೇಕಾಗಿರೋ ಅಷ್ಟು ಏನಿದೆ ಅದನ್ನ ಸಾವಯವದಿಂದ ಸ್ಟಾರ್ಟ್ ಮಾಡೋಣ ಅನ್ನೋದು ಕಾನ್ಸೆಪ್ಟ್ ಇದೆ. ಆದ್ರೆ ಈಗ ಅದೇ ಇನಿಷಿಯಲ್ ಆಗಿ ಮಾಡಿರೋದ್ರಿಂದ ಈಗ ಅದೇ ನಾವೇನು ಈ ಪೇಣಿಗಳು ತರಿಸ್ತಿದ್ವಿ ಅವನ್ನೆಲ್ಲ ಈಗ ನಿಲ್ಲಿಸಿರೋದ್ರಿಂದ ಎಲ್ಲ ಈಗ ಡೈರೆಕ್ಟ್ ಆಗಿ ರಾ ಮೆಟೀರಿಯಲ್ಸ್ ಇಂದಾನೆ ಎಲ್ಲ ಇದನ್ನ ರೆಡಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಅದೇ ಈಗ ಇವಾಗ ಇರೋ ಇದರಿಂದ ನೆಕ್ಸ್ಟ್ ಸಾವಯವಕ್ಕೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡ್ಬಿಟ್ಟು ಈಗ ನಮ್ದು ಪ್ಲಾನ್ ಇದೆ. ಅದೇ ಅದನ್ನ ಕೂಡ ಈಗ ನೆಕ್ಸ್ಟ್ ಈಗ ಇರೋ ಜಾಗದಲ್ಲಿ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಈಗ ಏನು ಈಗ ಸೀಸನ್ ಪ್ರಕಾರ ಮೆಕ್ಕೆಜೋಳ ನಾವೇ ಬೆಳ್ಕೋಬಹುದು. ಈಗ ನಮ್ದೇ ಅದ್ರದ್ದು ಗೋಮೂತ್ರ ಇರುತ್ತೆ, ಆಮೇಲೆ ಅದ್ರದ್ದು ಏನು ಸಗಣಿ ಇರುತ್ತೆ, ಅದೇ ಗೊಬ್ಬರ ಮಾಡ್ಕೊಂಡ್ಬಿಟ್ಟು ಅದನ್ನೇ ಕೂಡ ನಾವು ಇದನ್ನ ಮಾಡ್ಬಿಟ್ಟು ಮೆಕ್ಕೆಜೋಳ ಬೆಳ್ಕೋಬಹುದು. ಅದೇ ಈಗ ನಮ್ದು ಏನು ಪಿರಿಯಡ್ ಪಿರಿಯಡ್ ಅಲ್ಲಿ ಈಗ ಯಾವ ಸೀಸನ್ ಅಲ್ಲಿ ಯಾವ್ಯಾವ ರೀತಿ ಇದಾಗುತ್ತೆ ಆ ರೀತಿ ನೋಡ್ಕೊಂಡ್ಬಿಟ್ಟು ಆ ಇದಕ್ಕೆ ನಾವು ಒಂದ್ ಸ್ವಲ್ಪ ಫೀಡಿಂಗ್ ಸಿಸ್ಟಮ್ ಅನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸಾವಯವನ್ನು ಕೂಡ ಇದರಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಈಗ ಹಾಲಿನ ಉತ್ಪಾದನೆ ಹೆಚ್ಚಬೇಕು ಅಂತಂದ್ರೆ ಅಜೋಲ ಒಂದ್ ಕಡೆ ನೀವು ಬೆಳೆದು ಬಳಸಬಹುದಲ್ಲ ಹಸುಗಳಿಗೆ? ಅಜೋಲನ್ನು ಕೂಡ ಬೆಳೆಸಬಹುದು. ಅಜೋಲನ್ನು ಅದೇ ಅದನ್ನು ಇವಾಗ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕು ನಾವು. ಅಜೋಲನ್ನು ಯೂಸ್ ಮಾಡಿದ್ರೆ ಅದು ಹಸುವಿನ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಆಮೇಲೆ ಈಗ ನಾವೇನು ಹಿಂಡಿ ಇಡ್ತೀವಿ ಅಂತ ಅಂತೀವಲ್ಲ ಅದನ್ನು ಕೂಡ ಆ ಪ್ರಮಾಣದ್ದು ಕೂಡ ಒಂದ್ ಸ್ವಲ್ಪ ಕಡಿಮೆ ಮಾಡಬಹುದು. ಅದರಿಂದ ಏನ್ ನಮಗೂ ಕೂಡ ಒಂದ್ ಸ್ವಲ್ಪ ಏನು ಅಜೋಲ ಅಂತಂದ್ರೆ ಒಂದ್ಸರಿ ನೀವು ತಗೊಂಡ್ಬಂದು ಹಾಕ್ಬಿಟ್ರಿ ಅಂತಂದ್ರೆ ಒಂದಿನ ನೀವು ಎಲ್ಲ ಬೆಳೆಯುತ್ತೆ, ಮತ್ತೆ ನೆಕ್ಸ್ಟ್ ಅದು ಹಿಂಗೆ ರೀಜನರೇಟ್ ಆಗ್ತಾ ಇರುತ್ತೆ. ಅದೇ ಅದನ್ನ ಒಂದು ವ್ಯವಸ್ಥೆನ ಇನ್ನು ಮಾಡಿಲ್ಲ, ಅದನ್ನು ಕೂಡ ಮಾಡಬೇಕಾಗತ್ತೆ. ಅದರಿಂದ ಏನೋ ಅದೇ ಒಂದ್ ಸ್ವಲ್ಪ ನಾವು ಹಿಂಡಿಗಳು ತಿಂಡಿಗಳು ಏನಂತೀವಿ ಅಜೋಲ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ಕಮಾಂಡ್ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ನಮಗೂ ಕೂಡ ಎಕನಾಮಿಕಲಿ ಒಂದ್ ಸ್ವಲ್ಪ ಪ್ರಾಫಿಟ್ ಇರುತ್ತೆ. ರಕ್ಷಿತ್ ಅವರೇ, ಒಟ್ಟಾರೆ ದೇಶೀಯ ತಳಿಯ ಒಂದು ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ನಮ್ಮ ರೈತರು ಆರ್ಥಿಕವಾಗಿ ಅಂತಂದ್ರೆ ಮೇಲ್ ಬರ್ಬೋದು ಅಂತಾರೆ? ಬರ್ಬೋದು ಸರ್, ಅದರಲ್ಲಿ ಏನಿಲ್ಲ. ಅಂದ್ರೆ ಅದೇ ಇನ್ನು ಜನಗಳಿಗೆ ಒಂದ್ ಸ್ವಲ್ಪ ಅವೇರ್ನೆಸ್ ಬರಬೇಕು. ಅಂದ್ರೆ ಈಗ ಚಫು ಇದು ತಳಿಗಳು ಅಂತ ಅಂದ್ಬಿಟ್ಟು ಆ ತಳಿಗಳದ್ದು ಹಾಲು ಮತ್ತೆ ನಮ್ಮ ತಳಿಗಳದ್ದು ಹಾಲು ಯಾರು ಯೂಸ್ ಮಾಡಿದ್ದಾರೆ, ಆಮೇಲೆ ಇದು ಕೂಡ ಒಂದ್ ಸ್ವಲ್ಪ ಏನು ಮಾರ್ಕೆಟಿಂಗ್ ಆಗ್ಬೇಕು, ಜನಗಳಿಗೆ ಅವೇರ್ನೆಸ್ ಬರಬೇಕು. ಏನು ಇದ್ರದ್ದು ಡಿಫ್ರೆನ್ಸ್ ಏನು, ಈ ಹಸುಗಳದ್ದು ಡಿಫ್ರೆನ್ಸ್ ಏನು, ಈ ಹಾಲು ಕುಡಿಯೋದ್ರಿಂದ ಏನಾಗುತ್ತೆ, ಆ ಇದರಿಂದ ಏನೇನ್ ಬೆನಿಫಿಟ್ಸ್ ಇದೆ, ಅದೆಲ್ಲದು ಜನಗಳಿಗೆ ಒಂದ್ ಸ್ವಲ್ಪ ಗೊತ್ತಾಯ್ತು ಅಂತ ಅಂದ್ರೆ ಎಷ್ಟೋ ಕೊಂಡ್ ಜನಕ್ಕೆ ಏ ಒನ್ ಮಿಲ್ಕ್ ಅಂದ್ರೆ ಏನು, ಎ ಟು ಮಿಲ್ಕ್ ಅಂದ್ರು ಏನ್ ಎ ಟು ಮಿಲ್ಕ್ ಹೋಗ್ಲಿ. ಈಗ ಏನ್ ನಮ್ಮ ಜವಾರಿ ತಳಿಗಳು ದೇಸಿ ತಳಿಗಳದ್ದು ಹಾಲಿನ ಏನಿದೆ, ಅದರದ್ದು ಉಪಯೋಗಗಳು ಏನಿದೆ ಅನ್ನೋದು ಜನಗಳಿಗೆ ಗೊತ್ತಾಯ್ತು ಅಂತಂದ್ರೆ ಈಗ ಜನಗಳು ಈಗ ಹಾಲನ್ನ ಕೇಳಕ್ ಎಷ್ಟು ಮಾಡಿದ್ರು ಅಂತಂದ್ರೆ ಈಗ ಸಾಮಾನ್ಯ ರೈತರು ಕೂಡ ಏನು ಅವರು ಈಗ ಮನೇಲಿ ಏನು ಒಂದು ಎರಡು ಇದು ಮಾಡ್ಕೊಂಡಿದ್ದಾರೆ. ಈಗ ಏನು ಅವರಿಗೆ ಹಾಲು ಉತ್ಪಾದನೆ ಹೆಚ್ಚಿಗೆ ಇರ್ಬೋದು, ಸಾಕಿರೋ ಹಸುಗಳು 5-6 ಲೀಟರ್ ಕೊಟ್ಟರು, ಈಗ ಅದು ಅವ್ರು ಏನು 30-35 ಲೀಟರ್ ಹಾಕೊಡ್ತಾರೆ. ಈಗ ಅದೇ ಈಗ ನಮ್ಮ ಹಸುಗಳದ್ದು ಮಾಡ್ಕೊಂಡ್ರೆ ಅವರಿಗೆ ಹಾಲು ಕಡಿಮೆ ಅಂತ ಅನ್ಸಿದ್ರು ಕೂಡ ಈಗ ಒಳ್ಳೆ ರೇಟಿಗೆ ಒಂದು 75-80 ರೂಪಾಯಿ ಲೀಟರ್ ಹಾಕೊಟ್ರು ಕೂಡ ಹಾಲು ಕಡಿಮೆ ಇದ್ರು ಕೂಡ ಆ ರೇಟ್ ಅಲ್ಲಿಗೆ ಮ್ಯಾಚ್ ಆಗಿರೋದ್ರಿಂದ. ಆಮೇಲೆ ಇನ್ನೊಂದೇನು ಈಗ ನಿಮಗೆ ಗೊತ್ತಿರಬಹುದು ಸ್ಕಿನ್ ಲಮ್ ಡಿಸೀಸ್ ಅಂತ ಎಲ್ಲ ಬಂತು, ಸಿಕ್ಕಾಪಟ್ಟೆ ಇದಾಯ್ತು. ಅದರಲ್ಲೂ ಕೂಡ ಈಗ ನೀವು ನೋಡಿರ್ಬೋದು ಈ ದೇಶಿ ಹಸುಗಳಿಗೆ ಅದ್ರದ್ದು ರೆಸಿಸ್ಟೆನ್ಸ್ ಪವರ್ ಅದು ಕೂಡ ಹೆಚ್ಚಿಗೆ ಇರುತ್ತೆ. ಎಲ್ಲ ವೆದರ್ ಕಂಡೀಷನ್ಸ್ಗೂ ಅವು ಸೆಟ್ ಆಗ್ತವೆ. ಈಗೆಲ್ಲ ಮಳೆ ಹೆಚ್ಚಿಗೆ ಆಗಿರ್ಬೋದು, ಸೊಳ್ಳೆಗಳ ಕಾಟ ಹೆಚ್ಚಿಗೆ ಆಗಿರ್ಬೋದು, ಅವರಿಗೇನು ಮೇಂಟೆನೆನ್ಸ್ ಕೂಡ ಕಡಿಮೆ ಆಗುತ್ತೆ. ಏನು HF ಜರ್ಸಿ ತಳಿಗಳು ಅಂತಲ್ಲ, ಈ ತಳಿಗಳನ್ನು ಮಾಡಿಕೊಂಡು ಅದೇ ಜನಗಳಿಗೆ ಒಂದ್ ಸ್ವಲ್ಪ ಅವೇರ್ನೆಸ್ ಬರೋದು ಅಂದ್ರೆ ಏನು ಜನಗಳಿಗೆ ಅವೇರ್ನೆಸ್ ಅಂದ್ರೆ ಎಲ್ಲರೂ ಕೂಡ ಅದನ್ನ ತಿಳಿಸ್ಬೇಕು. ಈಗ ಒಬ್ರು ಯೂಸ್ ಮಾಡ್ತಿದಾರೆ ಹಾಲು ಅಂತಂದ್ರೆ ಅವರಿಗೆ ಗೊತ್ತಿರೋ ಹಾಗೆ ಅವರಿಗೆ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನೋಡಿ ಇದನ್ನ ಯೂಸ್ ಮಾಡಿ ಅಂತಂದು ಎಲ್ಲರೂ ಕೂಡ ಸ್ವಲ್ಪ ಇದು ಮಾಡಿದ್ರೆ ನಮ್ಮ ದೇಶಿ ತಳಿಗಳನ್ನ ನಾವುಗಳು ಕೂಡ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಬೇಕು. ರಕ್ಷಿತ್ ಅವರೇ, ಈಗ ನಮ್ಮ ರೈತರಿಗೆ ಆಗಿರ್ಬೋದು, ಯಾವುದೇ ಒಬ್ಬ ದಿನನಿತ್ಯ ಸೇವನೆ ಮಾಡುವಂತಹ ಒಬ್ಬ ಗ್ರಾಹಕರಿಗೆ ಆಗಿರ್ಬೋದು, ಈಗ ಏನಾದರೂ ನಿಮ್ಮಲ್ಲಿ ಬೆಣ್ಣೆ ತಗೊಳ್ಬೇಕು, ತುಪ್ಪ ತಗೊಳ್ಬೇಕು, ಹಾಲು ತಗೊಳ್ಬೇಕು, ಈ ಒಂದು ದೇಶೀಯ ಒಂದು ತಳಿಯ ಹಸುವಿಂದು ಅಂತ ಹೇಳಿದರೆ ನಿಮ್ಮನ್ನು ಭೇಟಿ ಮಾಡೋದು ಹೇಗೆ? ದಾವಣಗೆರೆ ಶರ್ಮಗೊಂಡನಹಳ್ಳಿಯಲ್ಲಿ ಇವಾಗ ನಾವು ಡೈರಿಗಳನ್ನ ಅಲ್ಲೇ ಲೊಕೇಟ್ ಮಾಡಿದ್ದೀವಿ. ಈಗ ನಮ್ಮ ಡೈರಿ ಫಾರ್ಮ್ ಅಲ್ಲೇ ಎಲ್ಲದೂ ಕೂಡ ಅವೈಲೇಬಲ್ ಇರುತ್ತೆ. ಅಂದ್ರೆ ಅದೇ ಹಾಲು ಅಂತ ಅಂದ್ರೆ ಈಗ ನಾವು ಎಲ್ಲ ರಾ ಮಿಲ್ಕ್ ಕಳಿಸಿರೋದ್ರಿಂದ ಹಾಲು ಬೆಳಿಗ್ಗೆ ಮತ್ತೆ ಸಂಜೆ ಹೊತ್ತು ಈಗ ಯಾರ್ಯಾರು ಹೊರಗಡೆಯಿಂದ ಬರ್ತಾರೆ, ಈಗ ಅಂದ್ರೆ ಹರಿಹರದಿಂದ ಬರೋರು ಇರ್ತಾರೆ, ಆಮೇಲೆ ಈ ಕಡೆ ಸಂತೆಬೆನ್ನೂರವರು, ಈಗ ಕೆಲವೊಬ್ಬರೆಲ್ಲ ಫೋನ್ ಮಾಡ್ಕೊಂಡ್ ಬಂದ್ಬಿಟ್ಟು ಬರ್ತಾರೆ. ಅದೇ ಅವರೆಲ್ಲ ಏನು ಈಗ ಹಂಗೆ ತಗೊಂಡೋಗೋರು ಅಂತಂದ್ರೆ ಬೆಳಿಗ್ಗೆ 5:30-6 ಗಂಟೆ ಒಳಗಡೆ ಅವ್ರು ಬಂದು ಹಾಲು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ದಾವಣಗೆರೆ ಸಿಟಿಲಿ ಅಂತಂದ್ರೆ ಎಲ್ಲರಿಗೂ ನಾವುಗಳೇ ಅವರುಗಳಿಗೆ ಮನೆಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತೀವಿ. ನಮ್ದು ಮೊಬೈಲ್ ನಂಬರ್ ಬಂದ್ಬಿಟ್ಟು 8317 4 6 2483 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನು ಪ್ರಾಡಕ್ಟ್ಸ್ಗಳು ಏನು ಹಾಲು ಬೇಕಾಗುತ್ತೆ ಅಥವಾ ಬೆಣ್ಣೆ ತುಪ್ಪ ಅದೇನು ಬೇಕಿದ್ರು ನಿಮಗೆ ಅದು ಮತ್ತೆ ಈಗ ಜೊತೆಗೆ ನಿಮಗೆ ಗೊತ್ತಿರಬಹುದು ಇವಾಗೆಲ್ಲ ಹೊಸದಾಗಿ ಗೋಕುಪ್ರಾಮೃತ ಅಂತಾನು ಕೂಡ ಮಾಡ್ಕೊತಾ ಇದ್ದಾರೆ. ಆ ಗೋಕುಪ್ರಾಮೃತ ಕಲ್ಚರ್ ಕೂಡ ಎಲ್ಲ ಸಿಗುತ್ತೆ ನಮ್ಮಲ್ಲಿ. ಆಮೇಲೆ ಅದಕ್ಕೆ ಇವಾಗ ರೈತರು ಒಂದು ಸ್ವಲ್ಪ ಎಲ್ಲ ಇಂಟ್ರೆಸ್ಟೆಡ್ ಆಗಿ ಅದನ್ನು ಕೂಡ ಟ್ರಯಲ್ ಮಾಡ್ತಾ ಇದ್ದಾರೆ. ಅವ್ರುಗಳು ಬಂದು ಈಗ ನಾವೇನು ಬೆಣ್ಣೆ ತುಪ್ಪ ಮಾಡಿದಾಗ ಮಜ್ಜಿಗೆ ಎಲ್ಲ ಏನು ರೆಡಿ ಆಗುತ್ತೆ ಅವರು ಆ ಮಜ್ಜಿಗೆಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಈಗ ಅದೇ ರೀತಿ ಈಗ ಸಾವಯವಕ್ಕೆ ಬಂದ್ಬಿಟ್ಟು ಅದು ಕೂಡ ಸಾವಯವ ಕೃಷಿಗೆ ಏನು ಜೀವಾಮೃತ ಅವರುಗಳು ಎಲ್ಲ ಬಂದು ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಿರಣಿ ಆಗಿರ್ಬೋದು ಎಲ್ಲದು ಕೂಡ ಸಿಗುತ್ತೆ. ಅದೇ ಈ ನಂಬರ್ಗೆ ಮುಂಚಿತವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬಂದ್ರೆ ಒಂದು ನಂಬರ್ ಇನ್ನೊಮ್ಮೆ ಹೇಳುತ್ತೇನೆ 8317462483. ಒಳ್ಳೆದು ರಕ್ಷಿತ್ ಅವರೇ, ಇಲ್ಲೇ ತನಕ ಸಾಕಷ್ಟು ಅಂದರೆ ಲಾಭದಾಯಕವಾಗಿ ಈ ಒಂದು ಗುಣಮಟ್ಟದ ಹಾಲು ನಮ್ಮ ಗ್ರಾಹಕರಿಗೆ ಕೊಡಬೇಕು, ಗುಣಮಟ್ಟದ ಹಾಲಿನ ಉತ್ಪನ್ನಗಳನ್ನ ನಮ್ಮ ಗ್ರಾಹಕರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇಶೀಯ ತಳಿಯ ಒಂದು ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ದೇಶೀಯ ತಳಿ ಹಸು ಸಾಕಾಣಿಕೆ ಅನುಭವಗಳ ಕುರಿತು ದಾವಣಗೆರೆಯ ಪ್ರಗತಿಪರ ಕೃಷಿಕ ಎಂ ರಕ್ಷಿತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ.